ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:51:10. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಮೂಡಿಗೆರೆ ತಾಲೂಕು ಹಳಸೆ ಗ್ರಾಮದ ಪ್ರಗತಿಪರ ಕೃಷಿಕ ಎಚ್ಜೆ ನಾಗೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಮೊದಲಿಗೆ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ವರದಿಯಂತೆ ಹಾಸನ ಜಿಲ್ಲೆಯಾದ್ಯಂತ ಇಂದು ಸಾಮಾನ್ಯವಾಗಿ ಮೋಡ ಮುಸುಕಿದ ವಾತಾವರಣವಿದ್ದು ಅಲ್ಲಲ್ಲಿ ಹಗುರವಾದ ಮಳೆಯಾಗಿದೆ. ಇಂದಿನ ಕನಿಷ್ಠ ತಾಪಮಾನ 17°C, ಗರಿಷ್ಠ ತಾಪಮಾನ 33°C ದಾಖಲಾಗಿದೆ ಎಂದು ಹವಾಮಾನ ಇಲಾಖೆಯ ವರದಿಯಲ್ಲಿ ತಿಳಿಸಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕಿಸಾನ್ ವಾಣಿ ಕಾರ್ಯಕ್ರಮ ಮೂಡಿಬರುವುದು. ರೈತ ಬಾಂಧವರೇ, ನಾವಿವತ್ತು ಹೈನುಗಾರಿಕೆಯಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅನ್ನೋ ಕುರಿತಂತಹ ಯಶಸ್ವಿ ಹೈನುಗಾರ ಕೃಷಿಕರನ್ನು ನಾವಿವತ್ತು ಮಾತಾಡಿಸ್ತಾ ಇದ್ದೇವೆ. ಉತ್ತಮವಾದಂತಹ ತಳಿಯ ರಾಸುಗಳನ್ನು ಸಾಕಿಕೊಂಡು ಉತ್ತಮವಾದಂತಹ ಹೈನುಗಾರಿಕೆಯನ್ನು ಮಾಡಿಕೊಂಡು ಬಂದಿರುವಂತಹ ನಾಗೇಶ್ ಅವರು ಇವತ್ತು ನಮ್ಮೊತ್ತಿಗೆ ಇದ್ದಾರೆ. ಬನ್ನಿ, ಅವರ ಹೈನುಗಾರಿಕೆಯ ಅನುಭವಗಳನ್ನು ಅವರ ದನಿಗಳಲ್ಲೇ ತಿಳಿದುಕೊಳ್ಳೋಣ. ನಾಗೇಶ್ ಅವರೇ ನಮಸ್ಕಾರ. ನಮಸ್ಕಾರ. ನಾಗೇಶ್ ಅವರೇ, ತಮ್ಮ ಪರಿಚಯ ಮಾಡಿಕೊಟ್ಟು ತಮ್ಮ ತಂದೆ ತಾಯಿಯ ಪರಿಚಯವನ್ನು ಮಾಡಿಕೊಡಿ. ನನ್ನ ಹೆಸರು ಹೆಚ್ಜೆ ನಾಗೇಶ್ ಅಂತೇಳಿ, ಮೂಡಿಗೆರೆ ತಾಲೂಕು ಹಳಸೆ ಗ್ರಾಮದ ವಾಸಿ. ನಮ್ಮ ತಂದೆ ಜೋಗೇಗೌಡ, ತಾಯಿ ಕಾಳಮ್ಮ ಅಂತೇಳಿ. ತಂದೆ ಇಲ್ಲ, ತಾಯಿನೂ ಇಲ್ಲ. ನನ್ನ ಎರಡು ಮಕ್ಕಳಿದ್ದಾರೆ, ನಂದಿನಿ ಮತ್ತು ಹೆಚ್ಎನ್ ಲೋಹಿತ್ ಅಂತೆ. ಲೋಹಿತ್ ಹೋಟ್ಲು ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಮಗಳು ಮದುವೆ ಮಾಡಿಕೊಟ್ಟಿದ್ದೀನಿ, ಸರ್ವೇರ್ ಡಿಪಾರ್ಟ್ಮೆಂಟಲ್ಲಿ ಸರ್ವೇಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾಗೇಶ್ ಅವರೇ, ತಮಗೀಗ ವಯಸ್ಸು ಎಷ್ಟಾಯ್ತು? ನನಗೆ 60 ವರ್ಷ. ತಂದೆ ತಾಯಿ ಮೂಲತಃ ಕೃಷಿಕರ? ಮೂಲತಃ ಕೃಷಿಕರೇ. ತಂದೆಯವ್ರಿಗೆ ಒಟ್ಟು ಎಷ್ಟು ಜಮೀನಿತ್ತು? ತಂದೆಯವರಿಗೆ ಸುಮಾರು 16 ಎಕರೆ ಜಮೀನಿತ್ತು. ಏನೋ ಕಷ್ಟಕ್ಕೋಸ್ಕರ ಅದನ್ನೆಲ್ಲ ಮಾರಿಬಿಟ್ಟು ಬೇರೆ ಕಡೆ ಬಿಟ್ಟು ಬಂದ್ಬಿಟ್ಟಿದ್ರು. ಅಲ್ಲಿ ಏನೋ ಒಂದು ಸ್ವಲ್ಪ ದರ್ಖಾಸ್ತು ಮಾಡಿ 1-2 ಎಕರೆ 3 ಎಕರೆ ಜಮೀನನ್ನ ಮಾಡಿ ಅಷ್ಟರೊಳಗಡೆ ಅವರು ಸ್ಪ್ರೆಡ್ ಆದರು. ಖಾಲಿ ಜಾಗ ಇತ್ತು, ಅದನ್ನು ನಾವು ಸಣ್ಣ ಹುಡುಗ ಅವಾಗಿಂದ ಇಂಪ್ರೂವ್ ಮಾಡ್ಕೊಂತ ಬರ್ತಾ ಇದ್ದೀವಿ. ನೀವು ತಂದೆಯವ್ರಿಗೆ ಒಟ್ಟು ಎಷ್ಟು ಜನ ಮಕ್ಕಳು? ನಾವು ಇಬ್ಬರು, ಅಣ್ಣ ತಮ್ಮ ಇಬ್ಬರು ಮಕ್ಕಳು, ಅಕ್ಕ ಒಬ್ಬಳೆ. ಒಟ್ಟು ತಂದೆಯವ್ರಿಗೆ 3 ಜನ ಮಕ್ಕಳು. ತಾವು ಎಲ್ಲಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿದ್ರಿ? ನಮ್ಮ ತಂದೆ ತೀರೋದ್ರು 6 ವರ್ಷ. ಆನಂತರ ನಮ್ಮ ಮನೇಲಿ ಕಷ್ಟ, ಊಟಕ್ಕೂ ಇರಲಿಲ್ಲ. ಆವಾಗ ಬೇರೆಯವ್ರ ಮನೆಗೆ ಮಗುನ ನೋಡ್ಕೊಳ್ಳೋಕ್ಕೋಸ್ಕರ ನಮ್ಮ ತಾಯಿ ಕರ್ಕೊಂಡೋಗ್ಬಿಟ್ರು. 4 ವರ್ಷ, ಅದಕ್ಕೆ 10 ವರ್ಷ ಆಯಿತು. 11ನೇ ವರ್ಷದಲ್ಲಿ ಮನೆಗೆ ಬಂದೆ. ಒಂದು IRDP ಲೋನು ಅನ್ನೋದು ಸಿಕ್ತು. ಆವಾಗ ಒಂದು MA ಕೊಡಿಸಿದ್ರು ಸರ್ಕಾರದಿಂದ, IRDP ಲೋನು ಸಬ್ಸಿಡಿಲಿ. ಅವತ್ತು ಶುರು ಮಾಡಿದ್ದು ಹೈನುಗಾರಿಕೆನ, ಇವತ್ತೂ ಮುಂದುವರ್ಸ್ಕೊಂತ ಬರ್ತಾ ಇದ್ದೀನಿ. ಎಜುಕೇಷನ್ ಇಲ್ಲ, ಹೆಬ್ಬೆಟ್ಟು, ಆದ್ರೂ ಏನೋ ತಿಳಿದ ಮಟ್ಟಿಗೆ ನಾಲೆಡ್ಜಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಕಷ್ಟ ಇತ್ತು, ಹಾಗಾಗಿ ತಾವು ತಮ್ಮನ್ನ ಹೈನುಗಾರಿಕೆಯಲ್ಲಿ ತೊಡಸ್ಕೋಬೇಕಾದಂತ ಸಂದರ್ಭ ಒದು ಬಂತು. ಹೌದು ಸರ್, ಹೈನುಗಾರಿಕೆಯಲ್ಲಿ ತೊಡಸ್ಕೋಬೇಕಾದಂತ ಒಂದು ಸಂದರ್ಭ ಬಂತು. ಬೇರೆ ದುಡಿಯೋದಕ್ಕೆ ವಿಧಿ ಇರಲಿಲ್ಲ. ಅದೇ ನಮಗೆ ಮೂಲ ದಾರಿ, ಹೈನುಗಾರಿಕೆನೆ. ಅದರಿಂದಲೂ ಸಾಧಿಸ್ಕೊಂಡು ಬರ್ತಾ ಇದ್ದೀವಿ ಇವಾಗ. ನಿಮ್ಮ ತಂದೆಯವರಿಗೆ ಒಟ್ಟು 3 ಜನ ಮಕ್ಕಳು ಅಂತ ಹೇಳಿದ್ರಿ, ತಂದೆಯವರಿಗೆ ಒಟ್ಟು ಎಷ್ಟು ಜಮೀನಿತ್ತು? ತಂದೆಯವರಿಗೆ 16 ಎಕರೆ ಜಮೀನಿತ್ತು. ಅವ್ರಿಗೆ ಯಾವುದೋ ಸಾಲ ಮಾಡಿ ಕಷ್ಟ ಆಗಿ ಅದನ್ನ ಮಾರಿಬಿಟ್ಟು ಬಿಟ್ಟು ಬಂದ್ಬಿಟ್ಟಿದ್ರು. ಒಂದು ಸರ್ಕಾರಿ ಜಮೀನ ದರ್ಖಾಸ್ತು ಮಾಡಿ ಆ ಜಮೀನ ನಮಗೋಸ್ಕರ ಮಾಡಿಟ್ರು, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ತೀರೋಗ್ಬಿಟ್ರು. ಅದನ್ನು ಇವತ್ತು ನಾವು ಉಳಿಸ್ಕೊಂಡು ಅದರಲ್ಲಿ ಕೃಷಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೀವು ಮತ್ತು ನಿಮ್ಮ ಅಣ್ಣ ಇಬ್ಬರಿಗೂ ಒಟ್ಟು ಜಮೀನು ನಿಮ್ಮ ತಂದೆಯವರ ಜಮೀನೇ ಈಗ ಪಾಲಾಗಿದೆ, ಅಥವಾ ಅದಕ್ಕಿಂತ ಹೆಚ್ಚಿಗೆ ನೀವೇನಾದ್ರು ಮತ್ತೆ ಖರೀದಿ ಮಾಡಿದ್ರು? ನನಗೆ 1.5 ಎಕರೆ, ಅಣ್ಣಗೆ 1.5 ಎಕರೆ ಜಮೀನು ಆಯಿತು. ಅದರಲ್ಲಿ ನಾನು ಕಾಫಿ ಮತ್ತು ಮೆಣಸು ಹಾಕಿದ್ದೆ, ಅಣ್ಣನಿಗೆ 1/2 ಜಮೀನು ಕೊಟ್ಟಿದ್ದು. 1.5 ಎಕರೆ ಗದ್ದೆಯಲ್ಲಿ 1.75 ಎಕರೆ ನನಗೆ, 3/4 ಎಕರೆ ಅವನಿಗೆ, ಇಷ್ಟು ಜಮೀನಿತ್ತು. ಒಟ್ಟು ಈಗ ನಿಮ್ಮ ಪಾಲಿನಲ್ಲಿ ಇರ್ತಕ್ಕಂತಹ ಹಿಡುವಳಿಯ ವಿಸ್ತೀರ್ಣ ಎಷ್ಟು? ನನ್ನ ಒಟ್ಟು ಹಿಡುವಳಿ 2 ಎಕರೆ 36 ಕುಂಟೆ. 2 ಎಕರೆ 36 ಕುಂಟೆಯಲ್ಲಿ ಏನೆಲ್ಲ ನೀವು ಸಾಗುವಳಿ ಮಾಡ್ಕೊಂಡು ಬಂದಿದ್ದೀರಿ? ಕಾಫಿ ರೋಬಸ್ಟ, ಅದರೊಳಗೆ ಮಿಶ್ರ ಬೆಳೆ ಅರಾಬಿಕಾ ಮಾಡಿದ್ದೀನಿ, ಅದರೊಳಗೆ ಕಾಳುಮೆಣಸು, ಅಂಟುವಾಳ ಅದರೊಳಗಡೆ, ಬಾಳೆ ಅದರೊಳಗಡೆ ಬೆಳೆಸಿದ್ದೆ. ಕಾಫಿ ಗಿಡ ಚೆನ್ನಾಗಾದ್ಮೇಲೆ ಬಾಳೆ ಹೋಯಿತು. ಅಂಟುವಾಳನ್ನು ಸಾಮಾನ್ಯ ತೆಗಿತಾ ಬಂದಿದ್ದೀವಿ, ಬೇರ್ ಜಾಸ್ತಿ ಆಗುತ್ತೆ, ಗಿಡಗಳಿಗೆ ತೊಂದರೆ ಆಗುತ್ತೆ ಅಂತ. ಮೆಣಸಿದೆ, ರೋಬಸ್ಟ, ಅರಾಬಿಕನೂ ಇದೆ. ಒಟ್ಟು 2.5 ಎಕರೆ ಪ್ರದೇಶದಲ್ಲಿ ಕಾಫಿಯನ್ನು ಹಾಕೊಂಡಿದ್ದೀರಿ, 3/4 ಎಕರೆ ಪ್ರದೇಶದಲ್ಲಿ ಅಡಿಕೆ ಇದೆ. ಒಟ್ಟು 2.5 ಎಕರೆ ಪ್ರದೇಶದಲ್ಲಿ ಯಾವೆಲ್ಲ ತಳಿಯ ಕಾಫಿಯನ್ನು ಹಾಕೊಂಡಿದ್ದೀರಿ? ಓಲ್ಡ್ ಅರಾಬಿಕಾ, ಸೀಂಟೋರ ರೋಬಸ್ಟ, ಆಮೇಲೆ ಓಲ್ಡ್ ರೋಬಸ್ಟ, ಹೇಮಾವತಿ ಅನ್ನೋದು ಮಧ್ಯಾಂತರ ಜಾಗದಲ್ಲಿ ಹಾಕಿದ್ದೀವಿ. ಏನು ಅಂತರವನ್ನು ಇಟ್ಕೊಂಡು ಕಾಫಿಯನ್ನ ಸಾಗುವಳಿ ಮಾಡಿದಿರಿ? ಒಂದು ಗಿಡದಿಂದ ಒಂದು ಗಿಡಕ್ಕೆ 10 ಅಡಿ ಹಾಕಿದ್ದೀವಿ. ರೋಬಸ್ಟ ಓಲ್ಡು, ಅರಾಬಿಕಿನ 6 ಅಡಿಗೆ ಹಂತದಲ್ಲಿ ಹಾಕಿದ್ದೀವಿ. ಬಯಲು ಪ್ರದೇಶ ಮಧ್ಯದಲ್ಲಿ ಆ ರೋಡ್ ಸೈಡಲ್ಲಿ ಇದ್ದಲ್ಲಿಗೆಲ್ಲ ಹೇಮಾವತಿನ ಕೂರಿಸಿದ್ದೀವಿ. ಏನಕ್ಕೆ ನೀವು ಅರೇಬಿಕನ ಅಷ್ಟೊಂದು ಅಂತರವನ್ನು ಕೊಟ್ಟು ಹಾಕಿದ್ರಿ? ರೋಬಸ್ಟ್ ಬೆಳವಣಿಗೆ ಬಂದು ದೊಡ್ಡದಾಗುವವರೆಗೂ ಮಧ್ಯ ಬೆಳೆಯಾಗಿ ಅರೇಬಿಕನ ಬಳಸಿದ್ವಿ. ಈಗ ಅರೇಬಿಕನ ತೆಗಿಬೇಕಾಗುತ್ತೆ, ತೆಗಿಲೇಬೇಕಾಗುತ್ತೆ. ಒಟ್ಟು ಅಡಿಕೆ 3/4 ಎಕರೆನಲ್ಲಿದೆ. ಒಟ್ಟು ಎಷ್ಟು ಅಡಿಕೆ ಸಸಿಗಳನ್ನು ನಿಮ್ಮ ಒಂದು ತಾಕಿನಲ್ಲಿ ಹಾಕೊಂಡಿದ್ರಿ? 3/4 ಎಕರೆಯಲ್ಲಿ 320 ಅಡಿಕೆನ ಹಾಕಿದ್ವಿ. ಅದು ಇವಾಗ 2 ವರ್ಷದಿಂದ ಫಸಲು ಬರ್ತಾ ಇದೆ. ಹೋದ ಸರಿ 1.3 ಕ್ವಿಂಟಲ್ ಆಗಿತ್ತು, ಈ ಸರಿ 1.6 ಕ್ವಿಂಟಲ್ ಆಗಿದೆ. ನೆಕ್ಸ್ಟ್ಗೆ ಚೆನ್ನಾಗಿ ಬೆಳೆ ಬರಬಹುದು ಅಂತ ಅನಿಸಿಕೆ ಇದೆ. ಎಷ್ಟು ವರ್ಷ ಆಯಿತು ನೀವು ಅಡಿಕೆಯನ್ನು ಹಾಕಿ? 9 ವರ್ಷ ಆಯಿತು. ಯಾವ ತಳಿಯ ಅಡಿಕೆಯನ್ನು ಹಾಕಿದ್ರಿ ತಾವು? ತೀರ್ಥಳ್ಳಿ. ನೀವೇ ಗೋಟನ್ನು ತಂದು ಸಸಿಯನ್ನು ಮಾಡಿಕೊಂಡ್ರೆ ಅಥವಾ ನೀವೇ ಸಸಿನೇ ನೇರವಾಗಿ ತಗೊಂಡು ಬಂದು ಹಾಕಿದ್ರು? ನಾವೇ ಗೋಟನ್ನು ತಂದು ಸಸಿ ಮಾಡಿ ಅದನ್ನು ಬುಟ್ಟಿಲಿ ನಿಲ್ಲಿಸಿ ಬುಟ್ಟಿ ಮಾಡಿಬಿಟ್ಟು ಅದನ್ನು 2 ನೀರದ ಸಸಿನ ಮಾಡಿ ನೆಟ್ಟಿದ್ವಿ. ಸ್ವಲ್ಪ ವಿವರವಾಗಿ ಹೇಳಿ, ಯಾವ ರೀತಿ ನೀವು ಈ ಒಂದು ನರ್ಸರಿಯನ್ನು ಮಾಡಿಕೊಂಡು ಅಡಿಕೆ ಸಸಿಗಳನ್ನ ನೀವೇ ತಯಾರು ಮಾಡಿ ನಾಟಿಯನ್ನು ಮಾಡ್ಕೊಂಡ್ರಿ ಅಂತೇಳಿ? ಕಾಯಿನ ತಂದುಬಿಟ್ಟು ಅದನ್ನು ನೆನೆಸಿ ಮೊಳಕೆ ಬರೆಸಿ ಆ ಮೊಳಕೆನ ಪ್ಲಾಸ್ಟಿಕ್ ಕವರ್ನಲ್ಲಿ ಕಾಡ್ಮಣ್ಣು ಮತ್ತು ಕೆಮ್ಮಣ್ಣು ಮತ್ತು ಮಿಶ್ರಿತ ಮಾಡಿ ಮೊಳಕೆ ಅದರೊಳಗಡೆ ನೆಟ್ಟು ಅದನ್ನು 1.5 ವರ್ಷದ ನಂತರ ಅದನ್ನು ಬೆಳೆಸಿದ್ವಿ ಗಿಡನ. ಆ ನಂತರ ಅಡಿಕೆ ಸಸಿನ ಗದ್ದೆಗೆ ತಾವಳೆ ನಾಟಿ ಮಾಡಿದ್ದೀವಿ. ಅಡಿಕೆ ಸಸಿಯನ್ನು ನಾವು ನರ್ಸರಿಯಾಗಿ ಬೆಳಿಬೇಕು ಅಂತಂದ್ರೆ ಏನೆಲ್ಲ ಉಪಚಾರವನ್ನು ಮಾಡಿ ಯಾವ ರೀತಿಯ ಬೀಜವನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ತಮವಾಗಿ ನಾವು ಸಸಿಯನ್ನು ಏಳಿಸಬಹುದು ಅಂತ ಹೇಳ್ತೀರಿ? ಒಳ್ಳೆ ಆರೋಗ್ಯವಾಗಿರುವಂತ ತಳಿ ಮರಗಳನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆ ಹಣ್ಣು ಬರುವಂತ ಗೊನೆನ ಆಯ್ಕೆ ಮಾಡಿ ಆ ಗೊನೆನ ಹಣ್ಣಾದ ನಂತರ ತೆಗೆದುಬಿಟ್ಟು ಅದನ್ನ ಕ್ಲೀನಾಗಿ ತೊಟ್ಟಿನ ಮುಚ್ಚ ಇರುತ್ತೆ, ಆ ಮುಸುಕನ ಓಪನ್ ಆಗದಂತೆ ತೆಗಿಬೇಕು, ಬಿಡಿಸಬೇಕು. ಬಿಡಿಸಿ ಸ್ವಲ್ಪ ನೆರಳಲ್ಲಿ ಒಣಗಿಸ್ಬೇಕು, ಅದನ್ನ ಬಿಸಿಲಲ್ಲಿ ಒಣಗಿಸಬಾರ್ದು, ನೆರಳಲ್ಲಿ ಒಣಗಿಸಿಬಿಟ್ಟು ಅದನ್ನ ಗೋಣಿ ಚೀಲದ ನೆನೆಕ್ ಹಾಕ್ಬೇಕು. ಅದನ್ನ ನೆಂತು 40 ದಿನ ನಂತರ ಅದನ್ನ ಮೊಳಕೆಗೆ ಉಪಯೋಗ ಮಾಡ್ಬೇಕು. ಮಣ್ಣಲ್ಲಿ ಹಾಕ್ಬಿಟ್ಟು ಅದು ಮೊಳಕೆ ಬರ್ಸ್ಬೇಕು. ಮರಳು ಮತ್ತು ಕೆಮ್ಮಣ್ಣು ಮಿಶ್ರಿತ ಮಾಡಿ ಹಾಕಿ ಅದ್ರ ಮೇಲ್ಗಡೆ ಹುಲ್ಲು ಏನೋ ಮುಚ್ಚಿ ಅದನ್ನ ಮೊಳಕೆ ಬಂದ ಮೇಲೆ 1-2 ಇಂಚು ಸೂಜಿ ಆಕಾರದಲ್ಲಿ ಬರುತ್ತೆ, ಅದನ್ನ ತಗೊಂಡೋಗಿ ಬುಟ್ಟಿ ಪ್ಲಾಸ್ಟಿಕ್ ಕವರ್ನ ಮಣ್ಣು ಮತ್ತೆ ಕೆಮ್ಮಣ್ಣು ತನ್ನ ಗೊಬ್ಬರ ಮಿಕ್ಸ್ ಮಾಡಿ ಅದನ್ನ ಪಾತಿ ತರ ಮಾಡಿಬಿಟ್ಟು ಅದರೊಳಗಡೆ ಅದನ್ನ ನಿಲ್ಲಿಸ್ಬೇಕು. ಒಂದೊಂದನ್ನ ನಿಲ್ಲಿಸಿ ಅದನ್ನ 1.5 ವರ್ಷ ಬೆಳವಣಿಗೆ ಮಾಡಬೇಕು. ಆ ಗಿಡನ ಗದ್ದೆಗೆ ನಾಟಿ ಮಾಡಬೇಕು. 1.5 ವರ್ಷ ಕಳೆದ ನಂತರ ಸಸಿ ಎಷ್ಟು ಎತ್ತರಕ್ಕೆ ಬಂದಿರುತ್ತೆ ಅಥವಾ ಎಷ್ಟು ಗರಿಗಳು ಬಂದ ನಂತರ ನಾವು ಅದನ್ನ ನಾಟಿ ಮಾಡಕ್ಕೆ ಸೂಕ್ತ ಅಂತ ಹೇಳ್ತೀರಿ? 1.5 ವರ್ಷದಲ್ಲಿ 6-8 ಗರಿಗಳು ಬಂದಿರುತ್ತೆ, 6-8 ಗರಿಗಳು ಆವಾಗ ಸೂಕ್ತವಾಗಿರುತ್ತೆ. 1 ವರ್ಷದಲ್ಲಿ ಏನಾಗುತ್ತೆ, 3-4 ಗರಿ ಬಂದಿರುತ್ತೆ, ಅದು ನೆಲಕ್ಕೆ ಬೀಳುತ್ತೆ, ಆ ಮಣ್ಣು ಗರಿಗೆ ಹಾರಿಬಿಟ್ಟು ಆ ಗರಿ ಸತ್ತೋಗೋ ಸಂದರ್ಭ ಇದೆ. ಆವಾಗ ಮಣ್ಣು ಸುಳಿ ಒಳಕ್ಕೆ ಹೋಗುತ್ತೆ, ಸುಳಿ ಸಾಯುತ್ತೆ. 1.5 ವರ್ಷದ ನಂತರ ನೆಟ್ಟರೆ ಅದಕ್ಕೆ ಮಳೆ ಬಂದಾಗ ಮಣ್ಣು ಸುಳಿಗಾರ 8 ಗರಿಗೆ ಬಂದಿರುತ್ತೆ, ಆ ಗರಿ ಅವಾಯ್ಡ್ ಮಾಡುತ್ತೆ ಮಣ್ಣನ್ನು, ಆವಾಗ ಗಿಡನ ಚೆನ್ನಾಗಿ ಬರಬಹುದು. ನಾವು ಯಾವ ರೀತಿಯ ತೋಟವನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ತಮವಾದಂತಹ ಒಂದು ಸಸಿಯನ್ನು ಬೆಳವಣಿಗೆ ಮಾಡಲಿಕ್ಕೆ ಸೂಕ್ತ ಅಂತ ಹೇಳ್ತೀರಿ? ಒಳ್ಳೆ ಪಸೆಯಾದ ಜಮೀನಲ್ಲೂ ಮಾಡಬಾರ್ದು, ಒಳ್ಳೆ ಬೆಟ್ಟೆ ಜಮೀನಲ್ಲೂ ಮಾಡಬಾರ್ದು, ಮಧ್ಯಾಂತರ ಜಮೀನಲ್ಲಿ ಕಾಯಿನ ಆಯ್ಕೆ ಮಾಡಬೇಕು. ನಾನು ಹೇಳಿದಂಗೆ ಗೊನೆನ ಒಳ್ಳೆ ಗೊನೆ ಆಯ್ಕೆ ಮಾಡಿ ಅದನ್ನು ನೆರಳಲ್ಲಿ ಒಣಗಿಸಿ ಅದನ್ನ ಮೊಳಕೆಗೆ ಉಪಯೋಗಿಸ್ಬೇಕು. ನಾವು ಮೊಳಕೆಯನ್ನು ಬರಿಸುವ ಜಾಗ ಹೇಗಿರಬೇಕು ಅಂತೀರಿ? ಯಾವ ರೀತಿಯ ಮಣ್ಣು ಉತ್ತಮ ಅಂತ ಹೇಳ್ತೀರಿ? ಅದಕ್ಕೆ ಗೊಬ್ಬರ ಗೋಡುಗಳನ್ನ ಯಾವ ರೀತಿ ಪೂರೈಕೆ ಮಾಡಬೇಕು ಅಂತ ಹೇಳ್ತೀರಿ? ಮರಳು, ಕೆಮ್ಮಣ್ಣು ಮತ್ತೆ ದನದ ಗೊಬ್ಬರ, ಎರೆಹುಳು ಗೊಬ್ಬರ ಆಗುತ್ತೆ. ದನದ ಗೊಬ್ಬರದಲ್ಲಿ ಒಂಥರ ಹುಳ ಇರುತ್ತೆ, ಆ ಹುಳನ ಕಣ್ಣನ್ನ ತಿಂದಾಕುತ್ತೆ ಅಡಿಕೆ ಕಣ್ಣನ್ನ. ದನದ ಗೊಬ್ಬರ, ಮರಳು, ಮಣ್ಣನ್ನ ಪಾತಿ ಆಕಾರದಲ್ಲಿ ಮಾಡಿ ಅದ್ರ ಮೇಲ್ಗಡೆ ಅಡಿಕೆನ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಮಣ್ಣು ಸ್ವಲ್ಪ ಮರಳನ್ನ ಅದ್ರ ಮೇಲ್ಗಡೆ ಮುಚ್ಚ ತರ ಮುಚ್ಚಿಬಿಟ್ಟು ಅದ್ರ ಮೇಲ್ಗಡೆ ಹುಲ್ಲು ಇಲ್ಲ ಅಡಿಕೆ ಗರಿ ಏನಾದರೂ ಮುಚ್ಚಿ ನೀರು ಹಾಕ್ತಾ ಇರಬೇಕಾಗುತ್ತೆ ಮೊಳಕೆ ಬರೋವರೆಗೂ. ಮೊಳಕೆ ಬಂದು ಸೂಜಿ ಆಕಾರದ ಮೇಲೆ ಬಂದ ಮೇಲೇನೆ ಅದನ್ನ ಬುಟ್ಟಿಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಬುಟ್ಟಿಗೆ ಶಿಫ್ಟ್ ಮಾಡಿದ ನಂತರ ಎಷ್ಟು ದಿನಗಳು ಕಳೆದ ನಂತರ ನಾವು ಅದನ್ನ ಮತ್ತೆ ಭೂಮಿಗೆ ಕೂರಿಸಬಹುದು ಅಂತ ಹೇಳ್ತೀರಿ? 12-16 ತಿಂಗಳು ಬೇಕಾಗುತ್ತೆ. 12-16 ತಿಂಗಳಿಗೆ ಭೂಮಿಗೆ ಕೂರ್ಸೋಕೆ ಸೂಕ್ತವಾದ ಟೈಮ್ ಅಂತ ಹೇಳ್ಬೋದು. ನರ್ಸರಿ ಮಾಡ್ಕೊಂಡಿದ್ದೀನಿ, ನನ್ನ ಹತ್ರ ಅಡಕೆ ಸಸಿ ಇದೆ, ಅದನ್ನ ನಾನೀಗ ನಾಟಿ ಮಾಡಬೇಕು ಅನ್ನೋದಾದ್ರೆ ನಾಟಿ ಪೂರ್ವ ಸಿದ್ಧತೆಗಳು ಹೇಗಿರಬೇಕು ಅಂತ ಹೇಳ್ತೀರಿ? ನಾಟಿಗೆ 1x1 ಗುಂಡಿನ ತೆಗಿಬೇಕು, 1.5 ಆಳ ಗುಂಡಿನ ಮಾಡಬೇಕು. ಅದಕ್ಕೆ ಗೊಬ್ಬರ, ಸೊಪ್ಪು ಮತ್ತು ತರಗೆಲೆನ ಮಿಕ್ಸ್ಡನ್ನು ಮಾಡಬೇಕು. ಮಣ್ಣನ್ನು ಅದನ್ನು ಸೂಬರ್ ಆಗುತ್ತೆ ಮಣ್ಣು. ಅವಾಗ 1/2 ಗುಂಡಿನ ಗ್ಯಾಪ್ ಬಿಟ್ಟು ಅಡಿಕೆ ಸಸಿನ ನಾಟಿ ಮಾಡಬೇಕು. ಸಹಜವಾಗಿ ಎಷ್ಟು ಅಂತರ ಸೂಕ್ತ ಅಂತ ಹೇಳ್ತೀರಿ? ಉತ್ತಮವಾದಂತಹ ಅಡಿಕೆ ತೋಟವನ್ನು ಮಾಡಬೇಕು ಅನ್ನೋದಾದ್ರೆ 8-10 ಸೂಕ್ತವಾದ ಅಂತರ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಏನಕ್ಕೆ ಅಷ್ಟೇ ಅಂತರ ಸೂಕ್ತ ಅಂತ ಹೇಳ್ತೀರಿ? ಅದರೊಳಗಡೆ ಕಾಫಿ ಬೆಳಿಬಹುದು, ಅದರೊಳಗಡೆ ಸೀಂಟುವರ್ ರೋಬಸ್ಟನ್ನು ಹಾಕಿದ್ರೆ ಈ ಅಡಿಕೆನೂ ಬರುತ್ತೆ. ಅಡಿಕೆಗಿಂತ ಮೊದಲು ಕಾಫಿ ಬೆಳೆನ ತಗೋಬಹುದು. 4-5 ವರ್ಷಗಳು ಕಾಫಿ ಬೆಳೆ ಬರುತ್ತೆ, 9ನೇ ವರ್ಷಕ್ಕೆ ಅಡಿಕೆ ಬೆಳೆ ಬರುತ್ತೆ. ಅದಕ್ಕೋಸ್ಕರ ನಾವು ಅಷ್ಟು ಅಂತರನ ಸೂಕ್ತವಾಗಿ ಮಾಡ್ಕೊಳ್ತೀವಿ. ಒಟ್ಟಾರೆ 8-10 ಅಡಿ ಅಂತರವನ್ನ ಕೊಟ್ಟಲ್ಲಿ ಅಂತರ ಬೆಳೆಗಳನ್ನ ಮಾಡ್ಲಿಕ್ಕೆ ಅನುಕೂಲ ಅಂತ ಹೇಳ್ತಾರೆ. ಅಂತರ ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಆ ಅಂತರನ ಮಾಡ್ಕೊಳ್ತೀವಿ. ಸಹಜವಾಗಿ ಈಗ 10-12 ವರ್ಷ ಆಗಿರುತ್ತೆ ಅಂತ ಅನ್ಕೊಳ್ಳಿ ತೋಟ, ನಾವೀಗ ನೋಡೋ ಕಾಫಿಯನ್ನ ಹೆಚ್ಚಿಗೆ ಸಮಯ ಇಟ್ಕೊಳ್ಳಿಕ್ ಆಗೋದಿಲ್ಲ, ಯಾಕಂದ್ರೆ ನೆರಳು ಅಧಿಕ ಆಗುತ್ತೆ. ಇತರ ಯಾವ್ದಾದ್ರು ಬೇರೆ ಅಂತರ ಬೆಳೆಗಳನ್ನ ಮಾಡ್ಕೋಬಹುದಾ ಆ ತೋಟದೊಳಗಡೆ? ಅಡಿಕೆ ತೋಟದೊಳಗೆ ಸಾಮಾನ್ಯವಾಗಿ ತಗ್ಗು ಪ್ರದೇಶದಲ್ಲಿ ಕಾಳುಮೆಣಸು ಹಾಕಿದ್ರೆ ಬದುಕಲ್ಲ, ಶೀತ ಜಾಸ್ತಿ ಆಗಿ ಸತ್ತೋಗುತ್ತೆ. ಎತ್ತರ ಜಾಗ ಸ್ವಲ್ಪ ಮಕ್ಕಿ ಗದ್ದೆಗಳು ಮಕ್ಕಿ ಅಂತ ಇದ್ದ ಜಾಗದಲ್ಲಾದ್ರೆ ಅದರಲ್ಲಿ ಸ್ವಲ್ಪ ಎಟ್ಟೆ ಜಮೀನು ಇದ್ರೆ ಅದರಲ್ಲಿ ಮೆಣಸು ಬೆಳೆಯೋದಕ್ಕೆ ಸೂಕ್ತವಾದ ಅಂತ ಹೇಳ್ಬೋದು. ಮೆಣಸನ್ನು ಹೊರತುಪಡಿಸಿ ಬೇರೆ ಯಾವ ಬೆಳೆಗಳನ್ನು ಬೆಳೆಯಕ್ ಆಗೋದಿಲ್ಲ ಅಂತ ಹೇಳ್ತೀರಾ? ವಿಳ್ಯದೆಲೆ ಬೆಳಿಬಹುದು, ವಿಳ್ಯದೆಲೆನ ಸೂಕ್ತವಾಗಿ ಬೆಳಿಬಹುದು. ಶೀತನೋ ಇದ್ರೂ ನಡೆಯುತ್ತೆ, ಅದಕ್ಕೆ ಎಟ್ಟೆ ಏನಾದ್ರೂ ನಡೆಯುತ್ತೆ. ಎಟ್ಟೆ ಜಾಗ ಆದ್ರೆ ನೀರು ಕೊಡಬೇಕಾಗುತ್ತೆ, ಶೀತ ಆದ್ರೆ ಸ್ವಲ್ಪ ಎತ್ತರ ಜಾಗದಲ್ಲಿ ನೆಡಬೇಕಾಗುತ್ತೆ. ತಾವೀಗ ತಮ್ಮ ಕಾಫಿ ಹಾಗೂ ಅಡಿಕೆ ಕೃಷಿಯಲ್ಲಿನ ಅನುಭವಗಳನ್ನ ಹೇಳ್ತಾ ಆರಂಭದಲ್ಲಿ ತಾವು ಹೇಳಿದ್ರಿ, ನಾನು ವಿದ್ಯಾಭ್ಯಾಸವನ್ನ ಮಾಡ್ಲಿಕ್ಕೆ ಹೋಗಕ್ಕಾಗಲಿಲ್ಲ, ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ, ಹಾಗಾಗಿ ಅನಿವಾರ್ಯವಾಗಿ ನಾನು ಕೃಷಿಗೆ ಬರಬೇಕಾಯ್ತು, ಕೃಷಿಗಿಂತ ಮುಖ್ಯವಾಗಿ ನಾವು ಹೈನುಗಾರಿಕೆಯನ್ನ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ ಆಗಿನಿಂದ ಇಂದಿನವರೆಗೂ ಅಂತಂತೇಳಿ. ಹೈನುಗಾರಿಕೆಯನ್ನೇ ಏನಕ್ಕೆ ನಿಮ್ಮ ಬಾಲ್ಯದ ದಿನಗಳಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾದಂತಹ ಸಂದರ್ಭ ಬಂತು? ಹೈನುಗಾರಿಕೆ ಮಾಡಬೇಕು ಆದ್ರೆ ನಮಗೆ ಜೀವನಕ್ಕೆ ಯಾವುದೇ ದಾರಿ ಇರಲಿಲ್ಲ. ತಂದೆ 6 ವರ್ಷ ಹುಡುಗನಲ್ಲಿ ತಿರೋದ್ರು, ಹೆಜ್ಜೆಗೆ ವಿದ್ಯಾಭ್ಯಾಸ ಮಾಡಕ್ ಆಗ್ಲಿಲ್ಲ, ಮನೇಲಿ ಕಷ್ಟ ಇರೋದ್ರಿಂದ ಬೇರೆ ಕಡೆ ಜೀತ ಮಾಡ್ಬೇಕಾಯ್ತು. 1-4 ವರ್ಷ 10 ವರ್ಷ ಆಯ್ತು. 11ನೇ ವರ್ಷದಕ್ಕೆ ಸರ್ಕಾರದ ಎಮ್ಮೆನ ಒಂದು ಕೊಡಿಸಿದ್ರು. ಆ ಎಮ್ಮೆನ 5 ವರ್ಷ 1-4 ತಗೊಂಡು ಸಾಕಿ ಹಾಲು ಮಾರ್ತಾ ಇದ್ದೆ. 1.5 ರೂಪಾಯಿ ಹಾಲು ಮಾರಿದ್ದೀನಿ ಅವಾಗ. ಆದ್ರೆ ಹಾಲಿಗೆ 1.5 ರೂಪಾಯಿ ಇರ್ಬೋದು. ಅದೇ ತರ ತಿಂಡಿಗೂ ಕಡಲೆ ಹಿಂಡಿಗೆ ಅವಾಗ 60 ಪೈಸೆ ಇತ್ತು. ಪ್ರತಿಯೊಂದು ಬೆಲೆನೂ 1 ರೂಪಾಯಿ ಒಳಗಡೆ ಆಗೋದು, ನಮಗೆ 1.50 ಪೈಸೆ ಉಳಿತಾಯ ಆಗೋದು. ಅದರಿಂದ ಶುರು ಮಾಡಿದ್ದು. 10 ವರ್ಷ ಕಳೆದ ನಂತರ ಸಿಂಧಿ ಹಸು, HF ಮತ್ತೆ ಜೆರ್ಸಿನ 2 ಹಸುನ ಕೊಂಡ್ಕೊಂಡೆ. ಆ 2 ಹಸುನಲ್ಲಿ ಒಂದೊಂದು ಹಸುನಲ್ಲಿ 2 ಹೊತ್ತಿಂದ 20 ಲೀಟರ್ ಹಾಲು ಬರೋದು. ಅದೇ ತರ 30 ಲೀಟರ್ ಹಾಲನ್ನ ನಾವು ಟೌನಿಗೆ ಮಾರ್ತಾ ಇದ್ದೆ. 2 ರೂಪಾಯಿ ಶುರು ಆಯ್ತು ಅವಾಗ. 2-4 ರೂಪಾಯಿ, 4-8 ರೂಪಾಯಿ, 10 ರೂಪಾಯಿ ತರ ಆಯ್ತು. ಆನಂತರ 10-12 ರಾಸುಗಳು ಮಾಡಿದೆ. ಅದರೊಳಗಡೆ ಗೊಬ್ಬರದ ಬಯೋಗ್ಯಾಸ್ ಅನ್ನು ತಯಾರು ಮಾಡಿದೆ. ಈ ಸಗಳಿನ ಗಂಜಲನ ತೊಟ್ಟಿ ಮಾಡಿ ಆ ತೊಟ್ಟಿಗೆ ಗಂಜಲ ಶೇಖರಣೆ ಆಗೋದು. ಆ ಗಂಜಲನ ತಗೊಂಡೋಗ್ಬಿಟ್ಟು ಬಯೋಗ್ಯಾಸಿಗೆ ಸಗಳಿ ಮತ್ತೆ ಅದನ್ನು ಕದರಿ ಅದನ್ನ ಮನೆಗೆ ಗ್ಯಾಸ್ ಉಪಯೋಗ ಆಗೋದು. ಅದರಲ್ಲೂ ದುಡ್ಡು ನಮಗೆ ಉಳಿತಾಯ ಆಗೋದು. ಸಗಳಿನ ಎರೆಹುಳ ಗೊಬ್ಬರನ ಮಾಡೋದಕ್ಕೆ ಸಾವಯವ ಕೃಷಿಯರು ನಮ್ಮನ್ನ ದತ್ತು ತಗೊಂಡ್ರು. ಆ ಸಾವಯವ ಕೃಷಿಗೆ ತರಗು ಕಸ ಕಡ್ಡಿನ ಅದರೊಳಗೆ ಹಾಕಿ ಸಗಣಿನ ಕದರಿ ಸ್ಲರಿ ಮಾಡಿ ಅದರೊಳಗೆ ಹುಯ್ದುಬಿಟ್ಟು ಎರೆಹುಳ ತಂದು ಸಾಕಿದ್ವು. ಎರೆಹುಳ ಗೊಬ್ಬರನು ತಯಾರು ಮಾಡ್ತಾ ಇದ್ದು, ಜೀವಾಮೃತ ತಯಾರು ಮಾಡ್ತಾ ಇದ್ದು, ಕಾಫಿ ಮತ್ತೆ ಮೆಣಸಿಗೆ ಅಡಿಕೆಗೆ ಎಲ್ಲದಕ್ಕೂ ಇವಾಗಲೂ ಮಾಡ್ತಾ ಇದ್ದೀವಿ. ಕಾಫಿಗೆ ಮೆಣಸಿಗೆ ಮೊದಲು ಶುರು ಮಾಡಿದ್ದು, ಅಡಿಕೆ ಇತ್ತೀಚೆಗೆ ಬೆಳೆದಿರೋದು, ಕಾಫಿ ಮೆಣಸು ಅವಾಗಿಂದ ಬೆಳೀತಾ ಇದ್ದೀವಿ. ಅದರೊಳಗಡೆ ಬಾಳೆ ಬೆಳೆಸ್ತಾ ಇದ್ದು ಫಸ್ಟು. ಕಾಫಿ ಹಾಕೋದ ನಂತರ ಮೊದಲು ಪಚ್ಚಬಾಳೆ, ಪಚ್ಚಬಾಳೆಲಿ ಒಳ್ಳೆ ಇಳುವರಿ ಬಂತು 2 ವರ್ಷ. ಅದ್ರ ನಂತರ ಅಡಿಕೆ ಕೂರಿಸಿದ್ದು. ಅದ್ರ ನಂತರ ಮನೆ ಹತ್ರ ಬಯೋಗ್ಯಾಸಲ್ಲಿ ಒಳ್ಳೆ ಉತ್ಪತ್ತಿ ಇತ್ತು ನಮಗೆ. ಸೌದೆ ಉಳಿತಾಯ ಆಗೋದು, ಗಂಜಲನು ವೇಸ್ಟ್ ಆಗ್ತಿರ್ಲಿಲ್ಲ. ಗೊಬ್ಬರ ಕಸ ಕಡ್ಡಿ ಹಾಳಿಕೆ ಪಳಿಕೆ ಗೊಬ್ಬರ ಇರ್ತಿತ್ತಲ್ಲ, ಆ ಗೊಬ್ಬರ ಸಮೇತ ಗುಂಡಿ ಮಾಡಿ ಗುಂಡಿ ಒಳಗಡೆ ಗೊಬ್ಬರನ ಹಾಕ್ತಾ ಇದ್ದು. ಆಮೇಲೆ ಸಾವಯವ ಕೃಷಿಯವರು ಜಪಾನ್ ಮಾದರಿ ಕಾಂಪೋಸ್ಟ್ ಅಂತ ಒಂದು ಮಾಡಿಕೊಟ್ರು. ಚಪ್ಪಡಿ ಕಲ್ಲನ್ನ ಆಕಾರವಾಗಿ ನಿಲ್ಲಿಸ್ಬಿಟ್ಟು 16x16 ಚಪ್ಪಡಿ, 4x4 2 ಬಾಕ್ಸ್, ಅದಕ್ಕೊಳಗಡೆ ದನ ತಿಂದದ ಮೇವು ಕಸ ಉಳಿತಾಯ ಇದ್ದು ಹಟ್ಟಿಲಿ ಗುಡಿಸಿದ್ದು ತಗೊಂಡೋಗಿ ಅದರೊಳಗಡೆ ಹಾಕಿ ಆ ಸಗಣಿನ ಕದರಿ ಅದರೊಳಗಡೆ ಹುಯ್ದು ಮಿಕ್ಕಿದ ಗಂಜಲನ ತಗೊಂಡು ಅದರೊಳಗೆ ಹುಯ್ದು ಅದರಲ್ಲಿ ಜಪಾನ್ ಮಾದರಿ ಕಾಂಪ್ಲೆಕ್ಸ್, ಅದು ಭಾರಿ ಒಳ್ಳೆ ಸೂಕ್ತವಾದ ಗೊಬ್ಬರ. ಆ ಚಪ್ಪಡಿ ಸಂದಿಲಿ ಗಾಳಿ ಹೋಗೋದ್ರಿಂದ ಒಳ್ಳೆ ಹುಡಿಯಾದ ಗೊಬ್ಬರ ಬರೋದು. ಮತ್ತೆ ಎರೆಹುಳನ ಗೊಬ್ಬರ ತಯಾರು ಮಾಡ್ತಾ ಇದ್ದು. ಗೌರ್ಮೆಂಟ್ ಗೊಬ್ಬರದಿಂದ ಕಡಿಮೆ ಮಾಡಿ ಇದನ್ನ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದು. ಆ ಉಪಯೋಗದಿಂದಲೇ ನಮಗೆ ಚೆನ್ನಾಗಿ ಇಳುವರಿ ಬರ್ತಾ ಇತ್ತು. ಈಗಲೂ ಸಹ ಎರೆಹುಳ ಸಾಕಿದ್ದೀನಿ. ಎರೆಹುಳ ಗೊಬ್ಬರ ಇವಾಗಲೂ 1 ಟ್ರ್ಯಾಕ್ಟರ್ ರೆಡಿ ಇದೆ. ಕಾಂಪೋಸ್ಟು ರೆಡಿ ಇದೆ. ಕಾಂಪೋಸ್ಟು ಎರೆಹುಳ ಗೊಬ್ಬರನ ನನ್ನ ತೋಟಕ್ಕೆ ಬಳಸ್ತೀನಿ. ಇನ್ನು ಬೇರೆ ಗುಂಡಿಲಿ ಗೊಬ್ಬರ ಇದ್ದಿದ್ನ ದನಗಳಿಗೆ ಹುಲ್ಲಿಗೋಸ್ಕರ ಗೊಬ್ಬರನ ಮಾಡ್ತೀನಿ. ಇತ್ತೀಚೆಗೆ ಹೈನುಗಾರಿಕೆನ ತೊಂದರೆ ಆಗೋ ಸಂದರ್ಭ ಬಂದಿದೆ. ಯಾಕೆ ಅಂದ್ರೆ ಭತ್ತ ಬೆಳೆಯುವಂತ ಜನಗಳು ಕಡಿಮೆ ಆಗಿದ್ದಾರೆ, ಅನಿವಾರ್ಯ ಅಲ್ಲಿದೆ. ಈ ಭತ್ತನೇ ಬೆಳೆದೇ ಹೋದಾಗ ಹುಲ್ಲಿಲ್ಲ ಅಂದಾಗ ಜಾನುವಾರುಗಳು ಸಾಕೋದು ಹೇಗೆ? ಮುಖ್ಯವಾಗಿ ಹುಲ್ಲು. ನಾನು ಅರ್ಧ ಎಕರೆ ನೇಪಿಯರ್ ಹಾಕಿದ್ದೀನಿ. ನೇಪಿಯರ್ನೇ ಹೊಟ್ಟೆ ತುಂಬಾ ಕೊಡೋದಕ್ಕೂ ಆಗಲ್ಲ, ಭತ್ತದ ಹುಲ್ಲು ಬೇಕೇ ಬೇಕು. ಅದ್ರ ಒಳಗಡೆ ಮಿಶ್ರವಾಗಿ ನೇಪಿಯರ್ ಹುಲ್ಲನ್ನ ಕೊಡ್ಬೇಕಾಗುತ್ತೆ. ಅವಾಗಲೇ ಆ ಹಾಲು ಉತ್ಪತ್ತಿ ಆಗಕ್ಕೆ ಒಳ್ಳೇದಾಗುತ್ತೆ. ಬರೀ ಭತ್ತದ ಹುಲ್ಲೇ ಕೊಟ್ಟರು ಹಾಲು ಉತ್ಪತ್ತಿ ಆಗಲ್ಲ, ಬರೀ ಹಸಿ ಹುಲ್ಲೇ ನೇಪಿಯರ್ನೇ ಕೊಟ್ಟರು ಹಾಲು ಉತ್ಪತ್ತಿ ಆಗಲ್ಲ. ಎರಡು ಮಿಶ್ರಣ ಇದ್ದಾಗ ತಂಪು ಮತ್ತೆ ಹೀಟು ಎರಡು ಒಟ್ಟಿಗಿರ್ಬೇಕು. ಒಟ್ಟಿಗಿದ್ದಾಗಲೇ ಅದಕ್ಕೆ ಹಾಲು ಕೊಡೋದಕ್ಕೆ ಸಮೃದ್ಧವಾಗಿ ಹಾಲು ಕೊಡೋಂತ ಇದು ಬರುತ್ತೆ. ಆದರೆ ನಾ ಎರಡನ್ನೂ ಉಪಯೋಗಿಸ್ತಿದ್ದೀನಿ. ಈ ಮುಂದಿನ ದಿನಗಳಲ್ಲಿ ಹೈನುಗಾರಿಕೆಯನ್ನು ಕಷ್ಟವಾಗಂತ ದಿನಗಳು ಬಂದಿದೆ. ಭತ್ತ ಎಲ್ಲೂ ಇಲ್ಲ, 100 ಎಕರೆಯಲ್ಲಿ ಇರೋಂತ ಭತ್ತ ಬೆಳೆಯನ್ನು 2 ಎಕರೆಯಲ್ಲಿ 3 ಎಕರೆಯಲ್ಲಿ ಬೆಳೀತಾ ಇದ್ದಾರೆ. ಯಾಕೆ ಬೆಳೆಯಲ್ಲ, ಕಡಿಮೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ಅನಿವಾರ್ಯ ಇದೆ. ಒಂದು ಆಳಿಗೆ 400 ರಿಂದ 500 ರೂಪಾಯಿ ಸಂಬಳ. ಒಂದು ಕ್ವಿಂಟಲ್ ಭತ್ತ ಮಾರಿದ್ರೆ 3 ಜನ ಸಂಬಳ ಕೊಡಕ್ ಸಾಲಲ್ಲ, ಭತ್ತದ ರೇಟ್ ಕಡಿಮೆ. ಆವಾಗ ಈ ಸಂಬಳ ಕೊಟ್ಟು ನಾನು ಬೆಳೆದಿದ್ನೆಲ್ಲ ಅವರಿಗೆ ಕೊಡೋದಾದ್ರೆ ನಾನು ಯಾಕೆ ಭತ್ತ ಬೆಳಿಬೇಕು? ಅದ್ರೊಳಗಡೆ ಮತ್ತೆ ಹಂದಿ, ನವಿಲು, ಮಂಗ ಹಾನಿ ಮಾಡ್ತವೆ. ಹಂದಿ ಸ್ವಲ್ಪ ನಾರು ತೊಂದರೆ ಮಾಡಿ ಉಳಿಸಿ ಹೋಗ್ತವೆ, ಮಂಗ ಏನ್ ಮಾಡ್ತವೆ ಪೂರ ಕಿತ್ತಾಕ್ತವೆ, ನವಿಲು ಪೂರಕ್ಕಿನ ಭತ್ತನ ತಿಂದು ಹೋಗುತ್ತೆ. ಇತ್ತೀಚೆಗೆ ಅದ್ರೊಳಗಡೆ ಆನೆಗಳಿ ಆನೆ ಬಂದು ಆ ಹುಳಿ ಮಾಡ್ತಾ ಇದ್ದಾವೆ. ಹೋದ ವರ್ಷ 21ನೇ ಜೂನ್ನಲ್ಲಿ ಆನೆ ಬಂತು ನಮ್ಮ ತೋಟಕ್ಕೆ. 9 ಆನೆ ಒಂದು ಶೆಡ್ನ ಪುಡಿ ಮಾಡಿ ಹಾಕಿದ್ದು, ಆಮೇಲೆ 75 ರೋಬಸ್ಟ್ ಗಿಡನ ಮುರಿದಾಕಿದ್ದಾವೆ, 8 ಮೆಣಸಿನ ಬೀಳು ಮುರಿದಾಕಿದ್ದಾವೆ. ಸಾರಿನ ಬಾಳೆ ಇದ್ದು ಸಾರಿನ ಬಾಳೆ ಎಲ್ಲ ಮುರಿದ ಸಾರಿನ ಬಾಳೆ ಹೋದ್ರೆ ಬೇಜಾರಿಲ್ಲ, ಕಂದು ಬರುತ್ತೆ, ಇನ್ನೊಂದು ವರ್ಷ ಬೆಳಿಬಹುದು. ಒಂದು ಮೆಣಸಿನ ಬೀಳು ಮುರಿದ್ರೆ ನನಗೆ ಒಂದು ವರ್ಷಕ್ಕೆ 1,000 ಒಂದು ಬೀಳಲ್ಲ ಆದ್ರೆ ಅಂದ್ರೆ 8 ಬೀಳಿಗೆ 8,000 ಹೋಯ್ತು. ಆ ಬೆಳೆ ಬೆಳೆಯಕ್ಕೆ ನನಗೆ ಇನ್ನು 10 ವರ್ಷ ಆದ್ರೂ ಆಗಲ್ಲ. ಆಯ್ತಾ, ಕಾಪಿ ಗಿಡ 35 ವರ್ಷದ ಕಾಪಿ ಗಿಡ, ಆ 75 ಕಾಪಿ ಗಿಡ ಹೋದ್ರೆ ಆ ಇನ್ನು ಆ ಬೆಳಿಬೇಕಾದ್ರೆ 10 ವರ್ಷ ಬೇಕು ಗಿಡ ತಯಾರಿದ, 10 ವರ್ಷಕ್ಕೂ ಆ ಬೆಳೆ ಬರಲ್ಲ. ಅಂತ ಅನಿವಾರ್ಯದಿಂದ ಎಲ್ಲ ಜನಗಳ ಸಂಖ್ಯೆನು ಕಡಿಮೆ ಆಯ್ತು, ಸಂಬಳ ಜಾಸ್ತಿ ಆಯ್ತು. ಹಿಂದೆ ವಲಸಿಗರು ಭಾರಿ ಜನ ಬರೋರು, ಲಂಬಾಣಿಸು ಅಂತ ಆ ಕಡೆ ಹೂವಿನಡಗಲಿ ದಾವಣಗೆರೆ ಆ ಸೈಡ್ನಲ್ಲಿ ಬರೋರು. ಅವಾಗ ಸ್ವಲ್ಪ ಕಡಿಮೆ ಇತ್ತು ಸಂಬಳ. ಈಗೇನಾಯ್ತು, ಎಲ್ಲ ವಿದ್ಯಾಭ್ಯಾಸ ಕಲ್ತಿದ್ದಾರೆ, ಗಾರ್ಮೆಂಟ್ಸ್ ಬೆಂಗಳೂರು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಎಲ್ಲ ಎಜುಕೇಶನು ಎಲ್ಲ ಜಾಬ್ ಮೇಲೆ ಹೋಗಿದ್ದಾರೆ. ಹಳೆ ಜನಗಳೆಲ್ಲ ಮೂಲೆ ಹಿಡಿದಿದ್ದಾರೆ, ಹೊಸಬರು ಯಾರು ಬರಲ್ಲ. ಹಾಗಾಗಿ ಜನಗಳಿಲ್ದಲೇ ಎಲ್ಲ ಕೆಲಸಕ್ಕೂ ತೊಂದರೆ ಆಗಿದೆ, ಗದ್ದೆ ಕೊಯ್ಲಿರ್ಬೋದು ಎಲ್ಲ. ಸ್ವಲ್ಪ ಇವಾಗ ಅಸ್ಸಾಂನವರು ಸ್ವಲ್ಪ ಈ ನಮ್ಮ ಕರ್ನಾಟಕಕ್ಕೆ ಬರಲಾಗಿ ದೊಡ್ಡ ದೊಡ್ಡ ಎಸ್ಟೇಟ್ನರೆಲ್ಲ ಸ್ವಲ್ಪ ಬದುಕ್ತಾ ಇದ್ದಾರೆ. ನಮ್ಮಂತ ಸಣ್ಣ ಪುಟ್ಟರು ನಾವೇ ಹೇಗಾಗ ಮಾಡ್ಕೊಂಡು ಜೀವನ ಮಾಡ್ತೀವಿ ಅನ್ನೋದಕ್ಕೆ ಧೈರ್ಯ ಇದೆ. ದೊಡ್ಡ ದೊಡ್ಡ ಎಸ್ಟೇಟ್ನವರಿಗೆ ಭಾರಿ ತೊಂದರೆ ಆಗೋ ಸಂದರ್ಭ ಬಂದಿದೆ. ತಾವು ಆರಂಭದಲ್ಲಿ ಹೇಳಿದ್ರಿ, ಒಂದು ಎಮ್ಮೆಯನ್ನ ಸಾಕ್ಲಿಕ್ಕೆ ಇಟ್ಕೊಂಡು ಅಲ್ಲಿಂದ ಅಭಿವೃದ್ಧಿಯನ್ನ ಮಾಡ್ತಾ ಬಂದೆ ಅಂತಂತೇಳಿ ಹೇಳಿದ್ರಿ. ಆ ದಿನಗಳಲ್ಲಿ ನೀವು ಎಮ್ಮೆಯನ್ನ ಸಾಕುವಂತಹ ಸಂದರ್ಭದಲ್ಲಿ ಆ ಎಮ್ಮೆಗಾಗಿ ಮೇವಿನ ಯಾವ ರೀತಿ ಬೆಳ್ಕೊಳ್ತಾ ಇದ್ರಿ, ಮತ್ತೆ ಅದಕ್ಕೆ ಆಹಾರವಾಗಿ ಯಾವ ರೀತಿ ಪೂರಕೆಯನ್ನು ಮಾಡ್ತಾ ಇದ್ರಿ? ಆವಾಗ ಎಮ್ಮೆ ಬಂದಾಗ ನನ್ನಲ್ಲಿ 1 ಎಕರೆ ಗದ್ದೆ ಇತ್ತು, ಬೇರೆ ದೇವಸ್ಥಾನ ಜಮೀನ 3 ಎಕರೆನ ಗುತ್ತಿಗೆ ಆಗಿ ಮಾಡಿದ್ದೀನಿ. ಅದರಲ್ಲಿ ಬರೋ ಅಂತ ಹುಲ್ಲನ್ನ ಸುಮಾರು 3-4 ಸಾವಿರ ಕಂತೆ ಹುಲ್ಲು ಬರೋದು ನನಗೆ. ಆ ಒಂದು ಎಮ್ಮೆಯಿಂದ 4-5 ಎಮ್ಮೆ ಮಾಡ್ಕೊಂಡಿದ್ದೆ. ಆ ಹುಲ್ಲು ನನಗೆ ಬೇಕಾದಷ್ಟಾಗೋದು. ಅವಾಗ ಪ್ರತಿಯೊಂದು ಹಳ್ಳದ ಸೈಡಲ್ಲೂ ಮತ್ತೆ ಗದ್ದೆ ಬದು ಸೈಡಲ್ಲೂ ಹುಲ್ಲು ಭಾರಿ ಹುಲ್ಲು ಸಿಕ್ಕದು. ಕಳೆನಾಶಕ ಔಷಧಿ ಸಿಂಪಡಣೆ ಇರಲಿಲ್ಲ ಹಿಂದೆ, ಎಲ್ಲಿ ಬೇಕಾದ್ರೂ ಹುಲ್ಲು ಕುಯ್ಕೊ ಬರ್ಬೋದಾಯ್ತು. ಹಾಗಾಗಿ ಅದರೋಸ್ಕರ ಮತ್ತೆ ಫೀಡು ತವುಡು ಮತ್ತೆ ಅಕ್ಕಿ ತವುಡು ಮಿಲ್ಲಲ್ಲಿ ಒಂಥರ ನುಚ್ಚು ಸಿಕ್ಕದು, ಆ ನುಚ್ಚಿನಲ್ಲಿ ತಂದು ಬೇಯಿಸಿ ಹಾಕಿ ಇದು ಮಾಡ್ತಾ ಇದ್ದು. ಸಿಂಧಿಯ ಸಹ HF ಆಮೇಲೆ ಜೆರ್ಸಿ ಕ್ರಾಸ್ ಬ್ರೀಡು ಮಿಶ್ರ ತಳಿ ಇವು 4 ಜಾತಿನೂ ಸಾಕಿದ್ದೀನಿ. HF 1 ಹೊತ್ತಿಗೆ 8 ಲೀಟರ್ ಹಾಲು ಕೊಡುತ್ತೆ, ಜೆರ್ಸಿ 7 ಲೀಟರ್ ಕೊಡುತ್ತೆ, ಕ್ರಾಸ್ ಬ್ರೀಡ್ ಇದೆಯಲ್ಲ ಅದು 4 ಲೀಟರ್, ಮಿಶ್ರ ತಳಿ ಇರೋದು 2-3 ಲೀಟರ್ ಬರುತ್ತೆ. ಈ ಮಿಶ್ರ ತಳಿ ಹಾಲನ್ನ ಮನೆಗೆ ಉಪಯೋಗಿಸ್ತೀವಿ, ಅದು ಒಳ್ಳೆ ಹಾಲು ಅಂತ. ಇನ್ನು ಬಾಕಿನ ನಾವು ಟೌನಿಗೆ ಸಪ್ಲೈ ಮಾಡ್ತೀವಿ. ಏನು ನಾನು ಮೂಲಸ್ಥ 49 ವರ್ಷದಲ್ಲಿ ಹಾಲು ಮಾರಕ್ಕೆ ಶುರು ಮಾಡಿದ್ದೆ, ಇವತ್ತು ಸಹ ನನ್ನ ಗಿರಾಕಿ ಇನ್ನೇ ಇದ್ದೇ ಇದ್ದಾರೆ. ಸೂಕ್ತವಾದ ಹಾಲು ಒಳ್ಳೆ ಹಾಲನ್ನ ಅವ್ರಿಗೆ ಸಮರ್ಪಜ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಮ್ಮ ಹಾಲು ಅಂದಾರ ಅಂದ್ರೆ ಅವರು ನಮ್ಮನ್ನ ಬಿಡಂಗೆ ಇಲ್ಲ. ನಾನೇ ಬಿಡ್ತಾ ಇದ್ದೀನಿ ಅಂದ್ರೂ ಅವ್ರು ನನ್ನ ಬಿಡ್ತಾ ಇಲ್ಲ. ಅವತ್ತಿಂದ ಇವತ್ತು 49 ವರ್ಷದ ನನ್ನ ಗಿರಾಕಿ ನನಗೆ ಇದ್ದೇ ಇದ್ದಾರೆ. ಅವತ್ತು 2 ರೂಪಾಯಿ ಇತ್ತು, ಇವತ್ತು 40 ರೂಪಾಯಿಗೆ ಬಂದಿದ್ದೀನಿ. ಅವತ್ತು 65 ಪೈಸೆ ಇತ್ತು ಕಡಲೆ ಹಿಂಡಿಗೆ, ಇವತ್ತು ಒಂದು ಮೂಟೆ ಫೀಡಿಗೆ 1350 ರೂಪಾಯಿ ಆಗಿದೆ. ಹಾಲಿಗೂ ಜಾಸ್ತಿ ಆಯ್ತು, ಫೀಡಿಗೂ ಜಾಸ್ತಿ ಆಯ್ತು, ಜನಗೂ ಜಾಸ್ತಿ ಆಯ್ತು, ಆದಾಯನೂ ಜಾಸ್ತಿ ಆಯ್ತು. ಈ ತರ ಬದುಕ ಬರ್ತಾ ಇದೀವಿ. ಮುಂದೊಂದ್ ದಿನ ತೊಂದರೆ ಆಗ್ಬಹುದು ಅನ್ನೋ ಸಂದರ್ಭ ಇದೆ, ಏನು ಮಾಡಕ್ಕಲ್ಲ, ಅನಿವಾರ್ಯ. ನಾವು ಪರಿಸ್ಥಿತಿ ನೋಡ್ಕೊಂಡು ಜೀವನ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ವಾಸ ಮಾಡ್ಲಿಕ್ಕೆ ಮನೆಯನ್ನ ಹೇಗೆ ಕಟ್ಕೊಳ್ತೀವೋ ಹಾಗೆ ನಾವು ಸಾಕಿರ್ತಕ್ಕಂತಹ ಜಾನುವಾರುಗಳಿಗೆ ಕೊಟ್ಟಿಗೆ ಬಹಳ ಅನಿವಾರ್ಯ. ಯಾಕೆಂತಂದ್ರೆ ನಾವು ಬೆಚ್ಚಿಗೆ ಇದ್ದು ರಕ್ಷಣೆಯನ್ನ ಹೇಗೆ ಮಾಡ್ಕೊಳ್ತೀವೋ ಹಾಗೆ ನಮ್ಮ ಜಾನುವಾರುಗಳಿಗೂ ಕೂಡ ರಕ್ಷಣೆ ಬೇಕು, ಅವುಗಳಿಗೂ ಕೂಡ ಬೆಚ್ಚಗಿನ ವಾತಾವರಣ ಬೇಕು, ಅವಕ್ಕೂ ಸಂರಕ್ಷಣೆ ಬೇಕು. ಹಾಗಾಗಿ ಕೊಟ್ಟಿಗೆಯನ್ನ ಯಾವ ರೀತಿ ನಿರ್ಮಾಣ ಮಾಡ್ಕೊಂಡಿದ್ರಿ ಮತ್ತೆ ಜಾನುವಾರುಗಳ ಸುರಕ್ಷತೆ ಕಡೆ ಯಾವ ರೀತಿ ಗಮನವನ್ನ ಹರಿಸಿದ್ರಿ? ನಾವು ಪೂರ್ವ ಪಶ್ಚಿಮವಾಗಿ ಕೊಟ್ಟಿಗೆ ನಿರ್ಮಾಣ ಮಾಡಿದೀವಿ. 26 ಅಗಲ ಮಾಡಿದ್ದೀನಿ. ಆ ಪೂರ್ವ ಪಶ್ಚಿಮವಾಗಿ ದನನ ಗಂತಲು ಮಾಡಿ ಕೊಟ್ಟಿಗೆನೇ ಕಟ್ಟಾಕ್ತಾ ಇದ್ದೀನಿ. ಡೈಲಿ ಬೆಳಿಗ್ಗೆನ ಕೊಟ್ಟಿಗೆನ ವಾಶ್ ಮಾಡ್ತೀವಿ, ದನನ ವಾಶ್ ಮಾಡ್ತೀವಿ. ಬೆಳಕ ಆದ ನಂತರ 10 ಒಳಗಡೆ ಹೊರಗಡೆ ಮರದಡಿ ಕಟ್ಟಾಕ್ತೀವಿ. ಸಂಜೆ ಆದ ನಂತರ ಮನೆಗೆ ಒಳ ಕರ್ಕೊಂಡು ಕಟ್ಟಾಕಿ ಹಾಲೆಲ್ಲ ಕರಿತೀವಿ. ರಾತ್ರಿ ಎಲ್ಲ ಫ್ಯಾನ್ ಇದೆ ಮತ್ತು ಲೈಟು, ಸೊಳ್ಳೆಗೆ ಕರೆದಂಗೆ ಲೈಟ್ ಬಿಡ್ತಿದ್ವಿ, ಫ್ಯಾನ್ ಹಾಕ್ತೀವಿ. ತೊಳೆದು ಇಡ್ತಿದ್ದೀವಿ ಹೊಟ್ಟಿನ. ಹಗಲಗಡೆ ಯಾರು ಹೋದ್ರೆ ಇದು ಹೊಟ್ಟಿ ಅಲ್ಲ, ಇದು ಮನೆ ಅನ್ಬೋದು. ಆ ಥರದ ಹೊಟ್ಟಿನ ನಿರ್ಮಾಣ ಮಾಡಿ ನಾವು ನಮಗಿಂತ ಹೆಚ್ಚಾಗಿ ಅವನ್ನ ರಕ್ಷಣೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಅವು ನಮ್ಮನ್ ಸಾಕ್ತಿದಾವೆ, ನಾವು ಅವನ್ ಸಾಕ್ತಾ ಇದ್ದೀವಿ. ಸಹಜವಾಗಿ ನೆಲ ಹಾಸು ಹೇಗಿದೆ? ನೀವು ಕಲ್ಲು ಹಾಸನ ಮಾಡ್ಕೊಂಡಿದ್ರು ಅಥವಾ ಮ್ಯಾಟ್ ಅನ್ನ ಹಾಕಿದ್ರು, ಹೇಗಿದೆ ನೆಲ ಹಾಸು? ನೆಲ ಹಾಸು ಅಂದ್ರೆ ಒಂದ್ ಮೊದಲು ಕಲ್ಲು ಹಾಕಿದ್ದು, ಕಲ್ಲು ಜಾರಾಡೋದಕ್ಕೆ ಶುರುವಾಯ್ತು. ಇವಾಗ ಗಾರೆಲ್ಲೆ ಶನವಾಗಿ ಗ್ರಿಪ್ ಇರುವಂತ ಮಾಡಿ 2x2 ಹಗ್ಗನ ಹಗ್ಗ ಹೊಡೆದಿದ್ದೀವಿ. ಈ ಕಡೆಯಿಂದ ಕಾಲು ಜಾರಿದ್ರೆ ಆ ಎಡ್ಜಿಗೆ ಕಾಲು ತಡಿಬೇಕು. ಆ ತರ ಅಡ್ಡ ಉದ್ದ ಹಿಡಿದು ನಾವು ಮನೆಯಲ್ಲಿ ಯಾವ ತರ ಟೈಲ್ಸ್ ಕೂರಿಸ್ತೀವೋ ಆ ತರ ಹಗ್ಗದ ಆಕಾರ ಮಾಡಿಟ್ಟಿದ್ದೀನಿ ಜಾರದಂತೆ. ಅದ್ರೊಂದ್ಸ ಸೂಕ್ತವಾಗಿರುತ್ತೆ, ತೊಳೆದಾಗ ಕ್ಲೀನ್ ಆಗುತ್ತೆ. ಅಷ್ಟು ಚೆನ್ನಾಗಿ ನಾವು ಮಡಿ ಮಾಡಿ ಇಟ್ಟಿದ್ದೀನಿ ಹಂತಿ. ನೀವು ಎಮ್ಮೆ ಸಾಕುತ್ತಾ ಇದ್ರಿ, ಅದಾದ ನಂತರ ನೀವು ಜರ್ಸಿ ಮತ್ತೆ HF ತಳಿಗಳನ್ನ ತಗೊಂಡ್ ಬಂದು ಸಾಕ್ತಾ ಇದ್ರಿ. ಎಷ್ಟು ವರ್ಷಗಳಿಂದ ಜರ್ಸಿ ಮತ್ತೆ ಈ ಒಂದು HF ಗಳನ್ನ ಸಾಕ್ತಾ ಇದ್ರಿ? ಆರಂಭದಲ್ಲಿ ಎಷ್ಟು ಹಣವನ್ನು ಕೊಟ್ಟು ನೀವು ತೆಗೆದುಕೊಂಡು ಅದನ್ನ ಬಂದ್ರಿ ಅಂತ ಹೇಳಿ? ಎಮ್ಮೆನ ತರಬೇಕಾದ್ರೆ ಅವಾಗ 900 ಒಂದ್ ಎಮ್ಮೆಗೆ. ಅದು ಒಂದ್ ಎಮ್ಮೆ ಏನ್ ಮಾಡ್ತಿತ್ತು, ಒಂದು ದಿವಸಕ್ಕೆ 11 ಹಾಲು ಕೊಡೋದು, 900 ಎಮ್ಮೆ. ಇವತ್ತಾದ್ರೆ ಅದಕ್ಕೆ 50,000 ಕೊಡಬೇಕು. ಆ ಎಮ್ಮೆನ ಸಾಕಿದ್ದೀನಿ, 9 ಎಮ್ಮೆ ಸಾಕಿದ್ದೀನಿ. ಇನ್ನು 40 2,800 ಕೊಟ್ಟು ಒಂದು ಸಿಂಧಿ ಹಸಿಂದ ಕ್ರಾಸ್ ತಂದೆ, HF ಕ್ರಾಸ್ ತಂದಿದ್ದೀನಿ. 3 2 ಮಕ್ಕಳು ಅದು, ಅವನು ದೊಡ್ಡವಾದ್ಮೇಲೆ ಅವು HF ಒಳ್ಳೊಳ್ಳೆ ಬ್ರೀಡು, ಒಳ್ಳೊಳ್ಳೆ ಬ್ರೀಡ್ ಆದ್ಮೇಲೆ ಅವಕ್ಕೆ ಚೆನ್ನಾಗಿ ತಿಂಡಿ ಕೊಡ್ತಾ ಬಂದೆ. ಇನ್ನೊಂದು ಹೋಗಿ ಜೆರ್ಸಿ ತಗೊಂಬಂದೆ, ಆವಾಗಿಷ್ಟು ಜೆರ್ಸಿಗೆ 6,000 ಕೊಟ್ಟು ತಂದಿದ್ದೀನಿ. ಆ 6,000 ಹಸು ಇವತ್ತು 40,000 ಕೊಡಬೇಕು ಆ ಹಸುಗಳಲ್ಲಿ. ಅದರಲ್ಲಿ ಮಕ್ಕಳು ಹುಟ್ಟಿ ಹಂಗಾಗಿ ಮನೆ ತುಂಬ ಮಕ್ಕಳು ಯಾವ ಥರ ಇದ್ದಾರೆ ಆ ಥರ ಕರುಗಳು ದೊಡ್ಡರಾಗಿ ಅವೆಲ್ಲ ಒಳ್ಳೊಳ್ಳೆ ಹಾಲು ಕೊಡೋಂಥ ತಳಿಗಳಾಗಿದೆ. ಇವತ್ತು ಸಹ ನನ್ನ ಮನೇಲೇ ಹುಟ್ಟಿದಂಥ ಒಳ್ಳೆ HF ಇದೆ, ಮನೇಲೇ ಹುಟ್ಟಿದಂಥ ಒಂದು ಹೈಬ್ರಿಡ್ ಜೆರ್ಸಿ ಇದೆ, ಒತ್ತಿಗೆ 7-8 ಹಾಲು ಕೊಡೋಂಥವು ಇವತ್ತು ಮನೇಲೇ ಹುಟ್ಟಿದ್ದು ಇದಾವೆ. ಒಂದು HF ಇದೆ, ಒಂದು ಜೆರ್ಸಿ ಇದೆ, ಮೊದಲನೇ ಕರಿಗೆ 7-8 ಹಾಲು ಕೊಡ್ತಾ ಇದ್ದಾವೆ ಇವಾಗಲೂ. ಈಗ ಒಟ್ಟಾರೆ ನಿಮ್ಮ ಒಂದು ಮನೆಯಲ್ಲಿ ಒಟ್ಟು ಎಷ್ಟು ಹಸುಗಳು ಮತ್ತೆ ಈ ಎಮ್ಮೆಗಳು ಇದಾವೆ? ಈ ಎಮ್ಮೆಗಳನ್ನ ನಿಯಂತ್ರಣ ಖಾಲಿ ಮಾಡಿದೀವಿ, ಯಾಕೆಂದ್ರೆ ಮೇಯ್ಸಕ್ ಜಾಗ ಇಲ್ಲ, ಎಮ್ಮೆ ಮೇಯ್ಸೋದಕ್ಕೆ ಹೋಗ್ಬೇಕು. ಈ ಹಸುಗಳಾದ್ರೆ ಮನೆಯಲ್ಲೇ ಕಟ್ಟಿ ಹಸಿ ಹುಲ್ದಂದಾಕಿ ಒಣಲ್ಲಾಕಿ ಮರದಡಿ ಕಟ್ಟೆ ಹಾಕಿ ಒಳಗಡೆ ಕಟ್ಟಿ ಹಾಲು ಕರೆಯುವಂತ ಸಂದರ್ಭ ಹಸುಗಳಲ್ಲಿದೆ. ಎಮ್ಮೆಗಳಿಗೆ ಕಟ್ಟೆ ಹಾಕಿ ಹಾಲು ಕರೆಯೋಕ್ಕಾಗಲ್ಲ, ಅವು ಮೇಯ್ಲೇಬೇಕು, ತಿರುಗಾಡಲೇಬೇಕು, ಕಾಲಾಡಲೇಬೇಕು. ಕಟ್ಟಿದ್ರೆ ಅವಕ್ಕೊಂಥರ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ನಾನೀಗ ಎಮ್ಮೆ ಇಲ್ಲ, ಹಸುಗಳೇ ಇದೆ, ಮನೇಲೆ ಕಟ್ಟಿ ಸಾಕ್ತಾ ಇದ್ದೀನಿ. ಹಸಿ ಹುಲ್ಲು ಮತ್ತೆ ಒಣಲು ಹಾಕಿ ಮನೇಲೆ ಸಾಕ್ತಾ ಇದ್ದೀನಿ. ಈಗ ಅವುಗಳ ಮೇವಿಗಾಗಿ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ? 1/2 ನೇಪಿಯರ್ ಬೆಳೆಸಿದ್ದೀನಿ. ಆಮೇಲೆ ಇವಾಗ ನನ್ನ ಹತ್ರ ಗದ್ದೆ ಇಲ್ಲ, ಅಡಿಕೆ ಹಾಕಿದ್ದೀನಿ. ಬೇರೆ ಕಡೆ ಗದ್ದೆ ಮಾಡೋರಿಗೆ ಮುಂಜಾಗ್ರತವಾಗಿ ದುಡ್ಡು ಕೊಟ್ಟಿರ್ತೀನಿ ಹುಲ್ಲಿಗೆ. ಅವ್ರ ಹತ್ರ ದುಡ್ಡು ಒಂದು ಕಂತೆಗೆ ಇವತ್ತು 20 ಕೊಡಬೇಕು, ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಸೇರಿ 25 ಆಗುತ್ತೆ. ಎಷ್ಟೇ ದುಡ್ಡಾದ್ರೆ ದನಗಳಿಗೆ ತುಂಬಿಸ್ಬೇಕು ಹೊಟ್ಟೆ, ಅದಕ್ಕೋಸ್ಕರ ಕೊಂಡ್ಕೊಂಡ್ಬಂದು ಹಾಕೊಳ್ತೀನಿ ವರ್ಷಕ್ಕಾಗೋಷ್ಟು. 1/2 ಬೆಳ್ಕೊಳ್ತಕ್ಕಂಥ ಈ ಹಸಿರು ಮೇವು ಸಾಕಾಗುತ್ತಾ? ಸಾಲಲ್ಲ, ಮಿಶ್ರಣವಾಗಿ ಭತ್ತದಲ್ಲಿರುತ್ತೆ, ಮತ್ತೆ ಆ ಕಡೆ ತೋಟದಲ್ಲಿ ಬದಿಲಿ ಅಲ್ಲಿ ಕುಯ್ಕೊಂಡ್ಬಂದು ಹಾಕ್ತೀವಿ. ಯಾವ ರೀತಿಯ ಆಹಾರವನ್ನ ಪೂರೈಕೆ ಮಾಡಿದಲ್ಲಿ ನಮ್ಮ ಜಾನುವಾರುಗಳು ಆರೋಗ್ಯಕರವಾಗಿರ್ತವೆ, ಹಾಗೇನೆ ಉತ್ತಮವಾದಂತಹ ಹಾಲಿನ ಇಳುವರಿಯನ್ನ ಪಡಿಬಹುದು ಅಂತ ಹೇಳ್ತಾರೆ? ಭತ್ತದ ಹುಲ್ಲು ಮತ್ತೆ ನೇಪೇರ್ ಹಸಿ ಹುಲ್ಲು ಹಾಕಿ ಅದ ನಂತರ ಅಕ್ಕಿದು ಸ್ವಲ್ಪ ಗಂಜಿ ಬೇಯಿಸಿ ಹಾಕ್ಬೇಕು. ಆಮೇಲೆ ಕಡಲೆ ಹಿಂಡಿ, ಗೋಧಿ ಬೂಸು, ಕಡಲೆ ಹೊಟ್ಟು. ಆಮೇಲೆ ಇವಾಗ ಹೊಸ ಹೊಸ ಫೀಡ್ಗಳು ಬಂದಿದ್ದಾವೆ, ಅನನ್ಯ ಅಂತ ಒಂದು ಬಂದಿದೆ ಒಳ್ಳೆ ಫೀಡು, ಪಂಚರಂಗಿ ಅಂತ ಒಂದು ಬಂದಿದೆ ಒಳ್ಳೆ ಫೀಡ್, ಗೋಕುಲ ಮಿಶ್ರಣವಾಗಿದೆ. ಆ 3 ಫೀಡನ್ನು ಮಿಕ್ಸ್ ಹಾಕ್ತೀವಿ, ಅದರೊಳಗೆ ಕಡಲೆ ಹೊಟ್ಟು ಹಾಕ್ತೀವಿ, ಗೋಧಿ ಬೂಸ ಹಾಕ್ತೀವಿ, ಕಡಲೆ ಹಿಂಡಿ ಹಾಕ್ತೀವಿ, ಅದರೊಳಗಡೆ ನಮ್ಮ ಅಕ್ಕಿ ನುಚ್ಚಿನ ಗಂಜಿನೂ ಸಹ ಹಾಕ್ತೀವಿ. ಅದ್ರ ಅಕ್ಕಿ ನುಚ್ಚಿನಲ್ಲಿ ಗಂಜಿ ಇರೋ ಅಂಥದ್ದು ಬಾಡಿನ ಮೇಂಟೈನ್ ಮಾಡುತ್ತೆ ಅಕ್ಕಿ ನುಚ್ಚಿನ ಗಂಜಿ. ಅವಾಗಿದ್ದಾಗ ಉತ್ತಮವಾಗಿ ಹಾಲು ಕೊಡ್ತವೆ, ಹಾಲಲ್ಲೂ ಒಳ್ಳೆ ಇದಿರುತ್ತೆ. ಈಗ ಪ್ರತಿದಿನ ಒಂದು ಒಪ್ಪತ್ತಿಗೆ ಎಷ್ಟು ಲೀಟರ್ ಹಾಲನ್ನ ಕರಿತೀರಿ? ಇದನ್ನ ಎಲ್ಲಿ ಡೈರಿಗೆ ಹಾಕ್ತೀರಿ? ಹೇಗಿದೆ ಇದರ ಒಂದು ಆದಾಯ? ಇವಾಗ ನಾವು ಸಾಮಾನ್ಯ ಈಗ ಎಲ್ಲ ಗಬ್ಬ ಇದಾವೆ, ಒಂದು ಎರಡು ಹಸು ಇದೆ, ಎರಡು ಹಸಿಂದ ಒಂದು 20 ಲೀಟರ್ನ ಹಾಲನ್ನ ನಾನು ಏನು 49 ವರ್ಷದಿಂದ ಗಿರಾಕಿ ಮಾಡಿದ್ದೆ, ಅದೇ ಗಿರಾಕಿಗಳಿಗೆ ಇವತ್ತು ಸಹ ಅದೇ ಹಾಲನ್ನ ಮನೆಗೆ ವರ್ತನೆ ರೂಪದಲ್ಲಿ ಹಾಕ್ತಾ ಇದ್ದೀನಿ. ಡೈರಿಗೆ ಎಲ್ಲೂ ಕೊಡ್ತಾ ಇಲ್ಲ, ವರ್ತನೆಯಲ್ಲಿ ಹಾಕ್ತೇವೆ, ವರ್ತನೆ ಮಾಡಿದ್ದೀನಿ ಮನೆಗಳಿಗೆ. ಒಟ್ಟು ಎಷ್ಟು ಲೀಟರ್ ಹಾಲನ್ನ ಕರಿತೀರಿ? ಎರಡು ಒಪ್ಪತ್ತಿಂದ 25 ಲೀಟರ್ ಹಾಲು ಬರ್ತಾ ಇದೆ. ಇವಾಗ ಕಡಿಮೆ ಆಗಿದೆ, ಎಲ್ಲ ಗಬ್ಬ ಆಗಿದೆ, ಹಾಲು ಕೊಡೋದು ಎರಡು ದಿವಸ ಇರೋದು, 25 ಲೀಟರ್ ಹಾಲು ಹಾಕ್ತಾ ಇದ್ದೀನಿ. ಸಹಜವಾಗಿ ಎರಡೂ ಟೈಮ್ನಿಂದ ನಿಮಗೆ 25 ಲೀಟರ್ ಸರಿ ಸುಮಾರು ಹಾಲು ಸಿಗುತ್ತೆ. ನೀವು ಡೈರಿಗೆ ಹಾಕಿದ್ರೆ ಅನುಕೂಲ ಆಗ್ತಿತ್ತು, ವರ್ತನೆ ಯಾಕೆ ಮಾಡ್ಕೊಂಡಿದ್ರಿ? ತುಂಬಾ ಕಷ್ಟ ಆಗೋದಿಲ್ವ ಮನೆ ಮನೆಗೆ ಹೋಗಿ ಕೊಡ್ಲಿಕ್ಕೆ? ಒಂದ್ ಕಾಲದಲ್ಲಿ ನಮ್ಮಲ್ಲಿ ಡೈಲಿ ಇರಲಿಲ್ಲ, ಅವಾಗ ಏನಾಗುತ್ತೆ ಮನೆ ಮನೆಗೆ ಹೋಗಿ ಹಾಲು ಕೊಟ್ಟು ಬಂದಾಗ ನಮ್ಗೆ ಡೈರಿಲಿ ಹಾಲು ಕೊಡಕ್ ಹೋದಾಗ ಕಡಿಮೆ ರೇಟ್ ಸಿಗುತ್ತೆ, ಮನೆ ಮನೆ ಕೊಡಕ್ ಹೋದ್ರೆ ಸ್ವಲ್ಪ ಜಾಸ್ತಿ ರೇಟ್ ಸಿಗುತ್ತೆ. ಮನೆ ಕೊಡೋದ್ರಲ್ಲಿ ಸ್ವಲ್ಪ ನೀರಿನ ಮಿಶ್ರಣ ಮಾಡೋ ಸಂದರ್ಭ ಇರುತ್ತೆ. ಡೈರಿ ಕೊಟ್ಟಾಗ ಡಿಗ್ರಿ ಸಮೇತ ನೋಡಿ ಕೊಡ್ಬೇಕಾಗುತ್ತೆ. ಇವಾಗ ಡೈರಿ ಓಪನ್ ಮಾಡಿದಾರೆ ಹೊಸದಾಗಿ ಪ್ರೈವೇಟು, 30 ರೂಪಾಯಿ ತಗೊಳ್ತಾರೆ ನಮ್ಮ ಹತ್ರ ಡಿಗ್ರಿ. 28 ಡಿಗ್ರಿ ಬಂದ್ರೆ 30, 26 ಬಂದ್ರೆ 28, 24 ಬಂದ್ರೆ 25 ರೂಪಾಯಿ ಕೊಡ್ತಾರೆ. ನಾವು ಮನೆ ವರ್ತನೆಗೆ 40 ರೂಪಾಯಿ ಕರ್ದಾಲ್ನ ಹಾಗೆ ತಗೊಂಡು ಹಾಕ್ತಿವಿ, 40 ರೂಪಾಯಿ ಕೊಡ್ತಾರೆ ನಮ್ಗೆ. ಅವ್ರು ಡಿಗ್ರಿ ಗಿರಿ ಏನು ಹಾಕಲ್ಲ, ಇವರು ಡಿಗ್ರಿ ಹಾಕಿ 30 ರೂಪಾಯಿ ಕೊಡ್ತಾರೆ, ಅವ್ರು ಡಿಗ್ರಿ ಹಾಕ್ತಾನೆ 40 ರೂಪಾಯಿ ಕೊಡ್ತಾರೆ. ಅದಕ್ಕೋಸ್ಕರ ನಾವು ವರ್ತನೆ ಮನೆನ ಆಯ್ಕೆ ಮಾಡ್ಕೊಂಡಿದೀವಿ. ಅಲ್ಲ, ಸಹಜವಾಗಿ ಈಗ ವರ್ತನೆ ತಂದ್ರೆ ಕೇವಲ ನೀವು ಒಂದೇ ಮನೆಗೆ ಕೊಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ 25 ಲೀಟರ್ನ ಒಂದೇ ಮನೆಯಲ್ಲಿ ಬಳಕೆ ಮಾಡ್ಲಿಕ್ಕಾಗಲ್ಲ, 16 ಮನೆಗಳಿಗೆ ನೀವು ಅದನ್ನ ಕೊಡಬೇಕಾಗತ್ತೆ. ಮನೆ ಮನೆಗೆ ಹೋಗಿ ಕೊಡಬೇಕು, ನಡ್ಕೊಂಡು ಹೋಗ್ಬೇಕು, ಅದನ್ನ ಎತ್ಕೊಂಡು ಹೋಗ್ಬೇಕು, ಇಷ್ಟೆಲ್ಲ ಶ್ರಮ ಇರುತ್ತೆ. ಡೈರಿಗೆ ಹಾಕೋದು ಉತ್ತಮ ಅಂತ ಸಹಜವಾಗಿ ಎಲ್ಲರೂ ಅಂತಾರೆ. ಈಗ ಸಹಜವಾಗಿ ಒಂದು 3-4 ಲೀಟರ್ ಹಾಲನ್ನ ಕರೀತಾರೆ ಅಂತಂದ್ರೆ ವರ್ತನೆಗೆ ಹಾಕ್ತಾರೆ. ನೀವಿಷ್ಟು ಗರಿಷ್ಠ ಮಟ್ಟದಲ್ಲಿ ಹಾಲನ್ನ ಕರೆದು ಕೂಡ ವರ್ತನೆಗೆ ಕೊಡ್ತಾ ಇದಿರಲ್ಲ, ಏನಕ್ಕೆ? ಹಿಂದೆ ನಮ್ಮಲ್ಲಿ ಡೈರಿ ಅನ್ನೋದೇ ಇರಲಿಲ್ಲ, ಡೈರಿ ಇಲ್ಲದ ಕಾರಣ ವರ್ತನೆ ಮನೆ ಮಾಡಿಕೊಂಡು ಆ ವರ್ತನೆ ಮನೆಗೆ ನಾವು ಹಾಲು ಚೆನ್ನಾಗಿ ಕೊಡೋದ್ರಿಂದ ನಮಗೆ ಅವ್ರು ನಮ್ಮನ್ನು ಬಿಡಲೇ ಇಲ್ಲ, ನೀವೇ ನಮಗೆ ಹಾಲು ಕೊಡಬೇಕು. ಡೈರಿಗೂ ನಮಗೆ 10 ರೂಪಾಯಿ ಜಾಸ್ತಿ ಸಿಗುತ್ತೆ. 29 ವರ್ಷದ ದಿನ ನಡ್ಕೊಂಡೇ ತಿರುಗಾಡಿದ್ದೀನಿ, ನಡ್ಕೊಂಡು ಹಳ್ಳ ದಾಟಿ ತಗೊಂಡು ಹೋಗಿ ಹಾಲೆಲ್ಲ ಹಾಕಿದ್ದೀನಿ. ಆ ನಂತರ ಬೈಕ್ ಎಲ್ಲ ಮಾಡ್ಕೊಂಡ್ಬಿಟ್ಟಿನಿ, ಸ್ಕೂಟರ್ ಮಾಡ್ಕೊಂಡಿದ್ದೀನಿ, ಅದ್ರಲ್ಲಿ ಹೋಗಿ ಮನೆ ಮನೆಗೆ ಹಾಕ್ತೀನಿ. 1 ಲೀಟರ್ 10 ರೂಪಾಯಿ ನಂಗೆ ಲಾಭ ಬರುತ್ತೆ. 25 ಲೀಟರ್ ಅಂದ್ರೆ 250 ರೂಪಾಯಿ ಲಾಭ ಆಯ್ತು. ಡೈರಿಗೂ ನನಗೂ ಇಲ್ಲಿ 150 ರೂಪಾಯಿ ಜಾಸ್ತಿ ನನಗೆ ಉಳಿತಾಯ ಆಗುತ್ತೆ. ಅದಕ್ಕೋಸ್ಕರ ನಾನು ಮನೆ ಮನೆ ಆಯ್ಕೆನೆ ಮಾಡ್ಕೊಂಡಿದ್ದೀನಿ. ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಕೊಡ್ತಿರೋದು, ಪಟ್ಟಣ ಪ್ರದೇಶಕ್ಕೆ ಹೋಗಿ ಕೊಡ್ತಿರೋ, ಎಲ್ಲಿ ನಿಮ್ಮ ಹಾಲಿನ ಮಾರಾಟವನ್ನು ಮಾಡ್ತಾ ಇದ್ದೀರಿ? ಮೂಡಿಗೆರೆ ಟೌನ್ ನಲ್ಲಿ ನಾನು ಹಾಲು ಮಾರಾಟ ಮಾಡ್ತಾ ಇದ್ದೀನಿ, ಮನೆ ಮನೆಗೆ ಕೊಡ್ತಾ ಇದ್ದೀನಿ. ನಮ್ಮ ಊರೊಳಗೆ ಕೊಡ್ತಾ ಇಲ್ಲ, ಮೂಡಿಗೆರೆ ಟೌನ್ ಪಟ್ಟಣದೊಳಗೆ ಹಾಲು ಕೊಡ್ತಾ ಇದ್ದೀನಿ ಅವಾಗಿಂದ. ನಿಮ್ಮ ಮನೆಗೂ ಮತ್ತೆ ಮೂಡಿಗೆರೆ ನಗರಕ್ಕೂ ಎಷ್ಟು ದೂರ ಆಗುತ್ತೆ? ಯಾವ್ದ್ರಲ್ಲಿ ಹೋಗ್ತೀರಾ? ಯಾವ ರೀತಿ ಹಾಲನ್ನ ತೆಗೆದುಕೊಂಡು ಹೋಗ್ತೀರಾ? 7 ಕಿಲೋಮೀಟರ್ ಅಂತರ ಆಗುತ್ತೆ. ಹಿಂದೆ ನಾನು ನಡ್ಕೊಂಡು ಹೋಗ್ತಾ ಇದ್ದಾಗ 3 ಕಿಲೋಮೀಟರ್ ಅಂತರ ಇರೋದು, ಗದ್ದೆ ಬೆಲೆಯಲ್ಲಿ ಒಳದಾರಿಲಿ ಹೋಗ್ತಾ ಇದ್ದು ಹಾಕ್ ಬರ್ತಾ ಇದ್ದು. ಇವಾಗ ಸ್ಕೂಟರ್ ಮಾಡ್ಕೊಂಡಿರೋದ್ರಿಂದ 7 ಕಿಲೋಮೀಟರ್ ಆಗುತ್ತೆ. 7 ಕಿಲೋಮೀಟರ್ ರೌಂಡ್ ಹೊಡೆದು ಹೋಗಿ ನಾನು ಹಾಕ್ ಬರ್ತೀನಿ ಅಲ್ಲ. ಮಳೆ ಸಂದರ್ಭದಲ್ಲಿ ಅಥವಾ ಈಗ ಚಳಿ ಹೆಚ್ಚಿರುವ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಂತ ಅನ್ಸಲ್ವಾ ನಿಮ್ಗೆ? ಅನ್ಸುತ್ತೆ, ಏನು ಮಾಡೋಕ್ಕಾಗಲ್ಲ, ನಾವು ಮಾಡೋ ಕೆಲಸನ ಮಾಡಲೇಬೇಕಾಗ, ಚಳಿ ಮಳೆ ಅನ್ನೋ ಗಾಳಿನ ನೋಡೋಕ್ಕಾಗಲ್ಲ, ನಮ್ಮ ಮಾಡೋ ಕೆಲಸ ನಾವು ದಿನನಿತ್ಯ ಮಾಡಲೇಬೇಕಾಗುತ್ತೆ. ಆ ಚಳಿಗೆ ಏನ್ ಬೇಕೋ ಅದನ್ನ ಮಾಡ್ಕೋಬೇಕು, ಮಳೆಗೆ ಏನ್ ಬೇಕೋ ಅದನ್ನ ನಾವು ಮಾಡ್ಕೊಂಡ್ಬಿಟ್ಟು ನಾವು ನಮ್ಮ ಕೆಲಸ ಡೈಲಿ ಮಾಡಲೇಬೇಕಾಗುತ್ತೆ. ಈಗಾಗಲೇ ತಮ್ಗೆ ಈಗ 60 ವರ್ಷ ವಯಸ್ಸಾಯ್ತು, ಇನ್ನು ಮುಂದಿನ ದಿನಕ್ಕೂ ಇದೇ ರೀತಿ ನಮ್ಗೆ ಹುಮ್ಮಸ್ಸು, ಆರೋಗ್ಯ ಅಥವಾ ಶಕ್ತಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಆದ್ರೂ ವರ್ತನೆ ಜನ ನಿಮ್ಮನ್ನ ಬಿಡಲ್ಲ ಅಂತ ಹೇಳ್ತೀರಿ, ಮುಂದಿನ ದಿನಗಳ ಪರಿಸ್ಥಿತಿ ಹೇಗಿರಬಹುದು ಅಂತ ಹೇಳ್ತೀರಿ? ನೋಡ್ತಾ ಇರ್ತೀನಿ, ನಾನು ಮಾಡಬಹುದು ಅನ್ಸಿದ್ರೆ ಮಾಡೋಣ ಅಂತ ಇದ್ದೀನಿ. ನನ್ನ ಮಕ್ಕಳು ಏನ ನಾನು ಮಾಡ್ತೀವಿ ನೀವು ಇರಲಿ ಅಂದ್ರೆ ನಾನು ಮಾಡೋದಕ್ಕೆ ಅವ್ರಿಗೆ ಬಿಟ್ಕೊಡ್ತೀನಿ. ಇಲ್ಲ ನಮ್ ಕೈಲಿ ಆಗಲ್ಲಪ್ಪ, ನೀನ್ ಮಾಡೋದಾರು ಮಾಡು, ಇಲ್ಲ ಬೇಡ ಬಿಟ್ಬಿಡು ಅಂದ್ರೆ ಆಯ್ತು ಒಳ್ಳೆ ಜನ ನೋಡಿ ಹಸುರುಗಳು ಕೊಟ್ಟು ಬಿಡ್ತೀನಿ, ಅದ್ ನಾನು ಚೆನ್ನಾಗಿ ಮನೇಲಿ ಆರಾಮಾಗಿ ಇರ್ತೀನಿ. ಎಲ್ಲದರಲ್ಲೂ ರಿಟೈರ್ಡ್ ಅನ್ನೋದಿದೆ, ನಮಗೂ ಒಂದು ರಿಟೈರ್ಡ್ ಆಗಲಿ ಅನ್ನೋದೊಂದು ಸಬ್ಜೆಕ್ಟ್ ಇದೆ. ಅದಕ್ಕೋಸ್ಕರ ಕೇಳಿದೆ, ಯಾಕೆಂತಂದ್ರೆ ಸಹಜವಾಗಿ ಕೃಷಿಕರಿಗೆ ನಿವೃತ್ತಿ ಅನ್ನೋದಿಲ್ಲ, ಇಲ್ಲ ಕೃಷಿ ಕೆಲಸ ನಿರಂತರ, ಕೃಷಿಕ ಕೂಡ ನಿರಂತರವಾಗಿ ಕೃಷಿ ಕೆಲಸದಲ್ಲಿ ತೊಡಗಿಸ್ಕೋತಾನೆ. ಆದ್ರೂ ಸಹಜವಾಗಿ ದೇಹಕ್ಕೆ ವಯಸ್ಸಾಗುತ್ತೆ, ಹಾಗಾಗಿ ನಮ್ಮ ದೇಹ ಪ್ರತಿಯೊಂದು ಕೆಲಸಕ್ಕೂ ಸ್ಪಂದಿಸೋದು ದಿನ ಕಳೆದಾಗ ಕಷ್ಟ ಆಗುತ್ತೆ. ಆ ಉದ್ದೇಶಕ್ಕಾಗಿ ಈ ಮಾತನ್ನ ಕೇಳಿದೆ, ನೀವೇನಂತೀರಿ? ಹೌದು, ನೀವ್ ಹೇಳಿದ 100 ಸತ್ಯನೇ. ಈಗ ನಮಗೂ 60 ವರ್ಷ ಆದ್ಮೇಲೆ ಮುಂದೆ ನಡೆಸೋದಕ್ಕೂ ಸ್ವಲ್ಪ ಬೈಕ್ ಓಡಿಸೋದಕ್ಕೂ ಕಷ್ಟ ಆಗುತ್ತೆ, ಕೈ ಹಾಲು ಕರೆದು ನೋವು ಇದೆ. ಮುಂದೆ ಮಕ್ಕಳು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ 1-2 ವರ್ಷ ಅವ್ರ ಜೊತೆಗೆ ಸಂಪರ್ಕ ಮಾಡ್ಕೊಂಡು ಮಾಡೋಣ ಅಂತ ಇದ್ದೀನಿ. ಅವ್ರು ಸಪೋರ್ಟ್ ಮಾಡಿದ್ರೆ ಒಳ್ಳೇದು, ನಮ್ಮ ಕೆಲಸ ಅವ್ರು ಮುಂದುವರ್ಸಿಗೆ ಅಂತಂದ್ರೆ ಒಳ್ಳೇದು, ಮಾಡಲಿಲ್ಲ ಅಂದಾಗ ಅನಿವಾರ್ಯ ಆಗದಾಗ ಏನು ಮಾಡೋಕ್ಕಲ್ಲ, ಬಿಡಲೇಬೇಕಾಗುತ್ತೆ. ಒಳ್ಳೇದು ನಾಗೇಶ್ ಅವರೇ, ನಿಮ್ಮ ಹೈನುಗಾರಿಕೆ ಹಾಗೂ ಕಾಫಿ ಅಡಿಕೆ ಕೃಷಿಯಲ್ಲಿನ ಅನುಭವಗಳನ್ನ ಹಂಚ್ಕೊಂಡ್ರಿ. ನಮ್ಮ ಇತರ ಕೇಳುಗರು ನಿಮ್ಮ ಹೈನುಗಾರಿಕೆ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿನ ನಿಮ್ಮಿಂದ ಪಡ್ಕೊಳ್ಬೇಕು ಅನ್ನೋದಾದ್ರೆ ನಿಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ? ನಿಮ್ಮ ಸಂಪರ್ಕಕ್ಕಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ತಿಳಿಸಿ. 9483257 ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸಿ.

ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಶಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 1551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು, ತಾಲೂಕು ಘಟಕ ಸಕಲೇಶ್ಪುರ ಮತ್ತು ಮಲೆನಾಡು ಜನಪದ ಉತ್ಸವ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಇದೇ 19 ಮಲೆನಾಡು ಜನಪದ ಉತ್ಸವವನ್ನು ಸಕಲೇಶ್ಪುರ ತಾಲೂಕು ಎಸಳೂರು ಹೋಬಳಿಯ ಈಚಲಬೀಡು ಹಿರಿಯ ಮಾಧ್ಯಮಿಕ ಶಾಲಾ ಮೈದಾನದಲ್ಲಿ ನಡೆಸಲಿದ್ದು, ಬೆಳಿಗ್ಗೆ 9:30 ಬಸವೇಶ್ವರ ದೇವಸ್ಥಾನದಿಂದ ಕಲಾತಂಡಗಳ ಮೆರವಣಿಗೆ ಸಮಾರಂಭ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕೇಳಿಕೊಂಡಿದ್ದಾರೆ. ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ನೂರ 2.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಪ್ರೀತಿಯ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 7:28:35. ಈಗ ಕೆಲವು ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಪ್ರೇಮಲೋಕ ಚಿತ್ರದ ಗೀತೆ. ಈ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ಈ ಗೀತೆಯನ್ನು ಹಾಡಿದ್ದಾರೆ ರಮೇಶ್ ಮತ್ತು ಸಂಗಡಿಗರು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಏ ಬಾಲು, ಇದು ರಂಭೆ ಮೇನಕೆಯ ವಂಶದ ಬೆಡಗಿ ನೋಡು, ಈ ಮಾಲು ಹೊಸ ಮಾಲು, ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ಕಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಜ್ಯೂಟಿ, ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಜ್ಯೂಟಿ. ಈ ನಿಂಬೆ ಹಣ್ಣಿನಂತ ಹುಡುಕಿ ಬಂತು ನೋಡು, ಏ ಬಾಲು ಏ ಬಾಲು, ಈ ಬಿಸಿಲು ಕಾಲದಲ್ಲಿ ಬಂತೋ ಕಾಮನ ಬಿಲ್ಲು, ಆ ಹುಬ್ಬು ಕರಿ ಹುಬ್ಬು, ಈ ಪಬ್ಲಿಕ್ ರೋಡಿನಲ್ಲಿ ಜಿಂಕೆ ಬಂದೈತಲ್ಲ, ಆ ಕಣ್ಣು ಜಿಂಕೆ ಕಣ್ಣು, ಈ ಎಳೆ ಸಂಪಿಗೆಯ 3D ಎಂಥ ಮೂಗು, ಅಯ್ಯೋ ಆ ಕಳೆ ಕೊಡುವ ಈ ತೊಂಡೆ ತುಟಿಗಳ ರಂಗು ಮಿಂಚಿಂಗು, ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಜ್ಯೂಟಿ. ಮೊದಲು ಹೊತ್ತಿನಲ್ಲಿ ಚಂದ್ರ ಬಂದೈತಲ್ಲ ಈಗಲ್ಲ ರಸಗುಲ್ಲ ಆತಲೆ ಎಂದ ಉಂಗುಷ್ಟದವರೆಗೆ ಎಲ್ಲ ಮಹತಿಲ್ಲ ಕುಂಕಿಲ್ಲ